ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಈಗ ಆ ದಕ್ಷಿಣೇಶ್ವರದಲ್ಲಿ ಎಂತಹ ಒಂದು ದಿವ್ಯಾದ್ಭುತ ಆನಂದದ ಸಂತೆ ಅಂದು ನಡೆದು ಹೋಯಿತು. ಆ ಆನಂದವನ್ನು ನಾವು ನಮ್ಮ ಹೃದಯದಲ್ಲಿ ಭಾವಿಸಿ ಅನುಭವಿಸದೆ ಹೋದರೆ ಆ ಪರಮಾತ್ಮನ ದಿವ್ಯ ಸನ್ನಿಧಿಯ ಸುಖವನ್ನ ಅನುಭವಿಸದೆ ಹೋದರೆ ಕೇವಲ ಎಲ್ಲವೂ ಮಾತಾಗಿ ಉಳಿಯುವುದಿಲ್ಲವೆ. ಆದ್ದರಿಂದ ಒಂದು 5 ನಿಮಿಷಗಳ ಕಾಲ ನಾವೆಲ್ಲರೂ ಪರಮಶಾಂತವಾಗಿ ಕುಳಿತು ನಮ್ಮ ನಮ್ಮ ಹೃದಯದ ಆಳಕ್ಕೆ ಪ್ರವೇಶ ಮಾಡಿ ಆ ಹೃದಯ ದಕ್ಷಿಣೇಶ್ವರದಲ್ಲಿ ಅನಾದಿಯಿಂದಲೂ ನಡೆಯುತ್ತಲೇ ಇರುವಂತಹ, ಈಗಲೂ ನಡೆಯುತ್ತಲೇ ಇರುವಂತಹ, ಮುಂದೆ ಎಂದೆಂದಿಗೂ ನಡೆಯುತ್ತಲೇ ಇರುವಂತಹ ಆ ದಿವ್ಯಾನಂದದಲ್ಲಿ ಸೇರಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ದಯವಿಟ್ಟು ಎಲ್ಲರೂ ನೆಟ್ಟಿಗೆ ಕುಳಿತುಕೊಳ್ಳಿ, ಕೈಗಳನ್ನ ಒಂದು ಬಗೆಯ ನಮಸ್ಕಾರ ಮುದ್ರೆಯಿಂದ ಇಟ್ಕೊಂಡಿರಿ, ತೊಡೆಯ ಮೇಲೆ ಆರಾಮವಾಗಿ ಇಟ್ಟಿರಿ, ಕಣ್ಣುಗಳನ್ನ ಮುಚ್ಚಿಕೊಳ್ಬೇಕು. ಶರೀರವನ್ನು ಸಂಪೂರ್ಣ ಮರೆತು ಬಿಡಿ, ಶರೀರದ ಅಂಗಾಂಗಗಳೆಲ್ಲ ಸಡಿಲವಾಗಿರಲಿ, ಶರೀರವನ್ನು ಮರೆಯುವುದಕ್ಕೆ ಇದು ಸುಲಭ ಉಪಾಯ. ಮಗುವಿನಂತೆ, ತಾಯಿಯ ಮಡಿಲಲ್ಲಿ ಕುಳಿತಂತಹ ಮಗುವಿನಂತೆ ಆನಂದವಾಗಿ ಕುಳಿತಿರಿ. ಮನಸ್ಸನ್ನ ಪರಮ ಪ್ರಶಾಂತವಾಗಿ ಪ್ರಸನ್ನವಾಗಿ ಇಟ್ಟಿರಿ, ದೃಢವಾಗಿರಲಿ. ಹೊರಗಡೆಯ ಎಲ್ಲ ಇತರ ಚಿಂತೆ ತಾಪತ್ರಯಗಳನ್ನ ಅಲ್ಲಲ್ಲಿ ಎಸೆದು ಬಿಟ್ಟು ನಿಮ್ಮ ಹೃದಯದ ಒಳಕ್ಕೆ ಪ್ರವೇಶ ಮಾಡಿ ಆ ಹೃದಯವನ್ನು ಮೊದಲು ಭಾವಿಸಬೇಕು. ಅದು ಮಾಂಸಲವಾದ ಹೃದಯವಲ್ಲ, ಅದು ಆಧ್ಯಾತ್ಮಿಕ ಹೃದಯ. ಎದೆಯ ನಡುವಿನಲ್ಲಿ ಇರುವಂತಹ ಜ್ಯೋತಿರ್ಮಯವಾದ ಹೃದಯ, ಭಗವಂತ ಆವಾಸವಾಗಿರುವಂತಹ ಹೃದಯ, ಅದರೊಳಗೆ ಪ್ರವೇಶ ಮಾಡಿ, ಅತ್ಯಂತ ಆನಂದದಿಂದ ಪ್ರವೇಶ ಮಾಡಿ, ಅತ್ಯಂತ ಭಕ್ತಿಯಿಂದ ಪ್ರವೇಶ ಮಾಡಿ, ಅಲ್ಲಿ ನಿಮ್ಮ ಇಷ್ಟ ದೇವತೆ ನಿಮ್ಮನ್ನೇ ಸ್ವಾಗತಿಸಿದ ಆನಂದದಿಂದ ಜ್ಯೋತಿರ್ಮಯನಾಗಿ ಕುಳಿತಿದ್ದಾನೆ. ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಬಳಿಕ ಭಕ್ತಿಯಿಂದ ಅವನ ಮುಂದೆ ಕುಳಿತುಕೊಳ್ಳಿ. ಆ ಆನಂದ ಸ್ವರೂಪವನ್ನ ಕಣ್ತುಂಬ ನೋಡಿ. ಅವರೊಡನೆ ಮಾತನಾಡೋದಕ್ಕೆ ಇಚ್ಛೆ ಇದ್ರೆ ಮಾತನಾಡಿ, ಅವನ ಮಾತನ್ನು ಕೇಳೋದಕ್ಕೆ ನಿಮ್ಮ ಕಿವಿಗಳು ಹಾತೊರೆಯಿರಿ. ಅವನು ಮೌನವಾಗಿ ಆಡುವಂತಹ ಮಾತನ್ನ ಕೇಳೋದಕ್ಕೆ ಕಿವಿಗಳು ಸಂಪೂರ್ಣ ಹತ್ತ ಕಡೆ ಗಮನ ಕೊಟ್ಟುಕೊಂಡಿರಲಿ. ಅವನು ಸರ್ವಶಕ್ತ, ಅವನು ಸರ್ವಜ್ಞ, ಅವನು ಸರ್ವವ್ಯಾಪಿ, ಅವನು ಪರಮ ಕರುಣಾಮಯ, ಅವನೇ ಸಚ್ಚಿದಾನಂದ. ಅಲ್ಲಿ ಎಲ್ಲೆಲ್ಲೂ ಆನಂದವೇ ಆನಂದ. ಏನನ್ನು ಪಡೆಯದಿದ್ರೂ ಆನಂದ, ಯಾವ ವಸ್ತುವಿನ ಸಂಪರ್ಕ ಇಲ್ಲದಿದ್ರೂ ಆನಂದ, ಬರೀ ಆನಂದವೇ ಆನಂದ ಅಲ್ಲಿ. ಅಂತಹ ದಿವ್ಯ ಆನಂದವನ್ನ ಮನಸ್ಸು ತಣಿಯುವಷ್ಟು ಅನುಭವಿಸಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಈಗ ಆ ನಿಮ್ಮ ಅತ್ಯಂತ ಪರಮ ಪ್ರಿಯನಾದ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವನ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಹೊರಕ್ಕೆ ಬನ್ನಿ. ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಕ್ಕೆ ಬನ್ನಿ, ವಲ್ಲದ ಮನಸ್ಸಿನಿಂದ ಹೊರಕ್ಕೆ ಬನ್ನಿ. ಇನ್ನೊಮ್ಮೆ ಯಾವಾಗ ಒಳಕ್ಕೆ ಹೋದೇನೋ ಆ ಪರಮ ಪ್ರಿಯನಾದ ಆನಂದ ಸ್ವರೂಪನಾದ ಪರಮಾತ್ಮನನ್ನ ಕಂಡೇನೋ ಅಂತನ್ನುವ ಆ ಒಂದು ತಪಕದಿಂದಲೇ ಹೊರಕ್ಕೆ ಬನ್ನಿ. ಈಗ ಮೆಲ್ಲನೆ ಕಣ್ಣುಗಳನ್ನು ತೆರೆಯಿರಿ. ಆನಂದ ದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇನ ಜಾತಾನಿ ಜೀವಂತಿ, ಆನಂದಂ ಪ್ರಯಂಚ ವಿಸಂವಿಶಂತೀತಿ. ಸಚ್ಚಿದಾನಂದರಿಂದಲೇ ನಾವೆಲ್ಲರೂ ಬಂದಿದ್ದೇವೆ. ಇಲ್ಲಿ ಇರುವುದೆಲ್ಲವೂ ಸಚ್ಚಿದಾನಂದವೇ. ಆ ಸಚ್ಚಿದಾನಂದದಲ್ಲೇ ನಾವೆಲ್ಲರೂ ಇದ್ದೇವೆ. ಈ ಶರೀರ ಯಾತ್ರೆ ಮುಗಿದ ಬಳಿಕ ನಾವೆಲ್ಲರೂ ಹೋಗಿ ಸೇರುವುದು ಆ ಸಚ್ಚಿದಾನಂದಕ್ಕೇನೆ. ಆನಂದ ನಮ್ಮ ಆಜನ್ಮ ಸಿದ್ಧ ಹಕ್ಕು, ನಮ್ಮ ಸ್ವರೂಪ, ನಮ್ಮ ಸ್ವಭಾವ. ಕಾರಣಾಂತರಗಳಿಂದ ಅದನ್ನ ಮರೆತು ಬಿಟ್ಟಿದ್ದೀರಿ. ಈಗಾಗಲೇ ಎಷ್ಟೊಂದು ಆನಂದವನ್ನು ನೀವು ಅನುಭವಿಸಿದ್ರಿ ಅಂತ ನಿಮಗೆ ಗೊತ್ತಾಗಿದೆ. ಈ ಆನಂದವನ್ನ ಇನ್ನೂ ಹೆಚ್ಚು ಅನುಭವಿಸೋದಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಪ್ರಪಂಚದ ಜಂಜಾಟದಿಂದ ಬಳಲಿದಂತಹ ಮನಸ್ಸುಳ್ಳವರು ನಾವು. ಆದ್ರಿಂದ ಆನಂದದ ಕುರಿತಾಗಿ ಎಷ್ಟೇ ಭಾವಿಸಿದರೂ ಕೂಡ ಮುಖ ಮಾತ್ರ ಇನ್ನೂ ಪ್ರಸನ್ನವಾಗಿರದೇ ಇಲ್ಲ. ಭಾರ, ಸಂಸಾರದ ಭಾರ ತಲೆಯ ಮೇಲೆ ಇರುವುದರಿಂದ ಮುಖದ ಜೋಲು ಜಾಸ್ತಿಯಾಗುತ್ತಾ ಇರುತ್ತದೆ. ಅದಕ್ಕೆ ಒಂದು ಒಳ್ಳೆಯ ಉಪಾಯ ಇದೆ. ಆನಂದದ ಪ್ರತೀಕ ಏನು ಅಂತ ಹೇಳಿದ್ರೆ ನಗು. ಆನಂದದ ಪ್ರತೀಕ ನಗು. ಆನಂದವಿರುವಲ್ಲಿ ನಗು ಇರುತ್ತದೆ. ಆದ್ರಿಂದ ಕುಳಿತುಕೊಂಡು ನಾವು ಆನಂದದ ಕುರಿತಾಗಿ ಭಾವಿಸುವಾಗ ಆ ನಿಜವಾದ ಆನಂದ ಒಳಗಡೆ, ಆನಂದದ ಲಹರಿ ಒಳಗಡೆ ಉತ್ಪನ್ನ ಆಗಬೇಕಾದ್ರೆ ನಿಮ್ಮ ತುಟಿಯನ್ನು ಕೂಡ ಸ್ವಲ್ಪ ಬಿರಿಯಬೇಕು. ಒಂದು ಮೂರು ನಗುವನ್ನ ಮುಖದಲ್ಲಿ ತಂದುಕೊಳ್ಬೇಕು. ಇದೊಂದು ಬಹಳ ಒಳ್ಳೆಯ ಉಪಾಯ. ನಿಮ್ಮ ಎಲ್ಲ ಆಯಾಸಗಳನ್ನ, ದುಃಖವನ್ನ, ಶೋಕವನ್ನ ದಿಢೀರನೆ ಹೋಗಲಾಡಿಸುವುದಕ್ಕೆ ಇದೊಂದು ಅತ್ಯಂತ ಪ್ರಭಾವಶಾಲಿಯಾದ ಉಪಾಯವನ್ನ ನಿಮಗೆ ನಾನು ನನ್ನ ಕಾಣಿಕೆಯಾಗಿ ಕೊಡ್ತೇನೆ. ನೀವು ಅದನ್ನ ಕಲಿತುಕೊಳ್ಬೇಕು. ಇನ್ನೊಮ್ಮೆ ಅದನ್ನ ಅಭ್ಯಾಸ ಮಾಡೋಣ. ಮತ್ತೊಮ್ಮೆ ಈಗ ಆ ಕೇವಲ ಮೂಗಳ ನಗುವನ್ನ, ಭಗವಂತನ ಅಪೂರ್ವವಾದಂತಹ ಮಂದಹಾಸವನ್ನ ಅಭ್ಯಾಸ ಮಾಡೋಣ ಒಂದು 5 ನಿಮಿಷಗಳ ಕಾಲ. ಮತ್ತೆ ಕಣ್ಣು ಮುಚ್ಚಿಕೊಳ್ಳಿ. ಪ್ರಪಂಚವನ್ನೇ ಮರೆತು ಬಿಡಿ. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಸ್ವಲ್ಪನೂ ನೀವು ನೆನಪು ಮಾಡಿಕೊಳ್ಬೇಕಾಗಿಲ್ಲ. ಈಗ ಆ ಭಗವಂತನ ಆನಂದವನ್ನು ಮಾತ್ರ ಭಾವಿಸ್ತಾ ನಿಮ್ಮ ಮುಖದಲ್ಲಿ ಮಂದಹಾಸವನ್ನ ಬೀರಿ. ತುಟಿ ಸ್ವಲ್ಪ ಅಗಲಕ್ಕೆ ತೆರೆದುಕೊಳ್ಬೇಕು. ಒಂದು ಶ್ರೇಷ್ಠವಾದ ಮಂದಹಾಸ ನಿಮ್ಮ ಮುಖದಲ್ಲಿ ಎನಿಸ್ತಾ ಇದೆ, ಬೆಳೆಯುತ್ತಾ ಇದೆ ಅಂತ ಭಾವಿಸಿಕೊಳ್ಬೇಕು. ಆನಂದದ ಅಭಿವ್ಯಕ್ತಿ ಈ ನಗು, ಈ ಮಂದಹಾಸ. ತುಟಿ ಇನ್ನೂ ಸ್ವಲ್ಪ ಹಾಗೆ ತೆರೆದಿರಲಿ. ಉಗುಳು ನಗಬೇಕು, ಇನ್ನಷ್ಟು ನಗಬೇಕು, ಸರಿಯಾಗಿ ನಗಬೇಕು. ಆ ಹಾಸ, ಮಂದ ಹಾಸ, ಅದನ್ನು ವಿಶೇಷವಾಗಿ ಮುಖದಲ್ಲಿ ತಂದುಕೊಳ್ಳಿ. ಈ ಒಂದು ಮಂದಹಾಸದಿಂದ ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗಿದೆ ಅಂತ ನಿಮ್ಮ ಅನುಭವ, ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಈಗ ದಿನದ ಹಲ ಕಾಲ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಆಗ ನೀವು ಒಬ್ಬಂಟಿಗರಿ ಆಗಿರುವಾಗ ಈ ಮಂದಹಾಸವನ್ನ ಮುಖದಲ್ಲಿ ತಂದುಕೊಂಡು ಇದು ಭಗವಂತನ ಮಂದಹಾಸದ ಒಂದು ಅಭಿವ್ಯಕ್ತಿ ಅಂತ ಭಾವಿಸ್ತಾ ಆನಂದಿಸಬೇಕು. ರಾತ್ರಿ ಮಲಗುವ ವೇಳೆಯಲ್ಲಿ ಕೂಡ ಸುಸ್ತಾಗಿ ಆಕರಿಸ್ತಾ ಮಲಗಬಾರದು. ಆ ಭಗವಂತನ ದಿವ್ಯಾನಂದವನ್ನ ಭಾವಿಸ್ತಾ ಅವನ ಮಂದಹಾಸವನ್ನ ಮುಖದಲ್ಲಿ ತಂದುಕೊಂಡು ಆನಂದವಾಗಿ ಅವನ ಮಡಿಲಲ್ಲೇ ಮಲಗಿಕೊಂಡಿದ್ದೇವೆ ಅಂತನ್ನುವ ಭಾವದಿಂದ ಆನಂದ ಭಾವದಿಂದಲೇ ಮಲಗಬೇಕು. ರಾತ್ರಿಯಿಡೀ ಶರೀರ ಮತ್ತು ಮನಸ್ಸು ಅದೇ ಆನಂದದ ಲಹರಿಯಲ್ಲಿಯೇ ಬಿದ್ದಿರುತ್ತದೆ. ಬೆಳಿಗ್ಗೆ ಏಳುವಾಗ ಮತ್ತೊಮ್ಮೆ ಅದೇ ಭಗವಂತನ ಆನಂದದಿಂದ ಹೇಳಬೇಕು. ಅದೇ ಭಗವಂತನನ್ನ ಮೊಗಳ ನಗುತ್ತ ಸ್ವಾಗತಿಸಬೇಕು. ಮೊಗಳ ನಗುತ್ತ ನಮಸ್ಕರಿಸಬೇಕು. ಮೊಗಳ ನಗುತ್ತ ಅವನೊಂದಿಗೆ ವ್ಯವಹರಿಸಬೇಕು. ಹೀಗೆ ದಿನವಿಡೀ ಆನಂದಮಯವಾಗಿರುವಂತೆ ನೋಡಿಕೊಳ್ಬೇಕು. ಇಂತಹ ಒಂದು ದಿವ್ಯ ಆನಂದದಿಂದ ನಿಮ್ಮ ಮನಸ್ಸಿನ ಎಲ್ಲ ಸಂಕಟಗಳು ಕೂಡ ಹೇಳ ಹೆಸರಿಲ್ಲದಂತೆ ಆಗಿಬಿಡುತ್ತದೆ. ಸಂಕಟಗಳೆಲ್ಲ ಮಾಯೆ, ಆನಂದವೊಂದೇ ಸತ್ಯ, ದುಃಖವೆಲ್ಲ ತಾತ್ಕಾಲಿಕ ಮಾಯೆ, ಪರಮಾತ್ಮನ ಆನಂದವೊಂದೇ ಶಾಶ್ವತ ಸತ್ಯ. ಆನಂದಕ್ಕೆ ಅಧಿಕಾರಿಗಳು ನಾವು. ಅಂತಹ ಆನಂದದಿಂದ ನಾವು ಎಂದಿಗೂ ವಂಚಿತರಾಗಬಾರದು. ನಮ್ಮ ಆನಂದವನ್ನ ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಆನಂದಕ್ಕಿಂತ ದೊಡ್ಡ ಸಂಪತ್ತು ಇನ್ಯಾವುದೂ ಇಲ್ಲ. ಯಾವ ವಸ್ತು ವಿಶೇಷಗಳ ಅಪೇಕ್ಷೆ ಇಲ್ಲದೆ ನೀವೆಲ್ಲರೂ ಈಗ ಎಷ್ಟೊಂದು ಆನಂದದಿಂದ ಇದ್ದೀರಿ. ಯಾವ ಸ್ನೇಹಿತರೂ ಬೇಡ, ಯಾವ ಧನವೂ ಬೇಡ, ಕನಕವೂ ಬೇಡ, ಆಸ್ತಿಯೂ ಬೇಡ, ಅಧಿಕಾರವೂ ಬೇಡ, ಮನ್ನಣೆಯೂ ಬೇಡ, ಕೀರ್ತಿಯೂ ಬೇಡ. ತಾನೇ ತಾನಾಗಿ ಉದ್ಭವಿಸುವಂತಹ ಈ ಆನಂದವೊಂದೇ ನಮಗೆ ಬೇಕಾದಷ್ಟಾಯಿತು. ಜಯ ರಾಮಕೃಷ್ಣ. ಈಗ ಕಣ್ತೆರೆಯಿರಿ, ನಿಜವಾಗಿ ಕಣ್ತೆರೆಯಿರಿ. ಕಣ್ಣು ತೆರೆದಾಗ ಗೊತ್ತಾಗ್ತದೆ, ಶ್ರೀರಾಮಕೃಷ್ಣ ಹೇಳ್ತಾ ಇದ್ರಲ್ಲ, ಅಹಂಕಾರದಿಂದಾಗಿ ನಮ್ಮ ನಿಜ ಸ್ವರೂಪ ನಮಗೆ ಮರೆತು ಹೋಗಿದೆ. ಆ ವಿಜಯ ಕೃಷ್ಣ ಗೋಸ್ವಾಮಿಗೆ ಏನ್ ಹೇಳ್ತಾ ಇದ್ರು, ಯಾವ ಅಹಂ ಮನುಷ್ಯನನ್ನ ಸಂಸಾರಿಯನ್ನಾಗಿ ಕಾಮಕಾಂಚನ ಆಸಕ್ತನನ್ನಾಗಿ ಮಾಡ್ತದೋ ಅದು ಕೆಟ್ಟ ಅಹಂ. ಜೀವನಿಗೂ ಆತ್ಮನಿಗೂ ಪ್ರಭೇದ ಉಂಟಾಗಿರುವುದು ಈ ಅಹಂ ಅನ್ನೋದು ಮಧ್ಯೆ ನಿಂತುಕೊಂಡಿರುವುದರಿಂದ. ನೀರಿನ ಮೇಲೆ ಒಂದು ದೊಣ್ಣೆ ಎಸೆದರೆ ನೀರು ಇಬ್ಭಾಗವಾಗಿರುವ ಹಾಗೆ ಕಾಣುತ್ತದೆ. ನಿಜವಾಗಿ ಅಲ್ಲಿರೋದು ಒಂದೇ ಒಂದು ಜಲರಾಶಿ. ಆ ದೊಣ್ಣೆಯ ಗತಿಯಿಂದ ಎರಡಾಗಿ ತೋರ್ಪಡಿಸಿಕೊಡುತ್ತದೆ. ಈ ಅಹಂ ಎಂಬುದೇ ಆ ದೊಣ್ಣೆ. ಆ ದೊಣ್ಣೆಯನ್ನು ತೆಗೆದು ಹಾಕಿಬಿಟ್ರೆ ಬಳಿಕ ಎಂದಿನ ಒಂದೇ ಜಲರಾಶಿ ಒಳಿದುಕೊಳ್ಳುತ್ತದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು. ನಾವೆಲ್ಲ ಬೇರೆ ಬೇರೆ, ಅವರು ಬೇರೆ, ಇವರು ಬೇರೆ ಅಂತನ್ನುವ ಈ ಭಾವ ಯಾತಕ್ಕೆ ಬಂತು? ಮಧ್ಯೆ ನಾವು ನಮ್ಮ ನಮ್ಮ ದೊಣ್ಣೆಗಳನ್ನು ಇಟ್ಟಿದ್ದೇವೆ. ನಮ್ಮ ದೊಣ್ಣೆ ಅವ್ರನ್ನ, ಅವ್ರ ದೊಣ್ಣೆ ನಮ್ಮನ್ನ ಬಡಿತಾ ಇದೆ. ಈ ರೀತಿಯಲ್ಲಿ ದೊಣ್ಣೆ ಯುದ್ಧ ನಡೀತಾ ಇದೆ. ಈ ದೊಣ್ಣೆಯನ್ನ ಆ ಕಡೆ ತೆಗೆದು ಬಿಟ್ರೆ ನಾವೆಲ್ಲ ಒಂದೇ. ಅದೇ ಆನಂದ ಜಲರಾಶಿ, ಪರಮಾನಂದ ಸ್ವರೂಪಿಗಳು ನಾವೆಲ್ಲ. ನಿಜವಾಗಿಯೂ ಅದು ಅಜ್ಞಾನದಿಂದಾಗಿ ಅಹಂಕಾರ ಬೆಳೆದಿದೆ. ಅಜ್ಞಾನದ ಮಗು ಈ ಅಹಂಕಾರ. ಅಜ್ಞಾನಕ್ಕಿಂತ ದೊಡ್ಡ ದುಃಖ ಇನ್ನೊಂದಿಲ್ಲ ಮನುಷ್ಯನಿಗೆ. ಏನ್ ಮಾಡೋದು, ಎತ್ತ ಹೋಗುವುದು ಹೇಗೆ ಮಾಡೋದು, ಹೇಗೆ ಪಾರಾಗುವುದು ಅಂತನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ಜ್ಞಾನ ಅಂದ್ರೆ ಗೊತ್ತು, ಅಂದ್ರೆ ಇಲ್ಲ. ಜ್ಞಾನ ಅಂದ್ರೆ ಗೊತ್ತು ಕನ್ನಡದಲ್ಲಿ, ಅಂದ್ರೆ ಕನ್ನಡದಲ್ಲಿ ಇಲ್ಲ. ಸಂಸ್ಕೃತದಲ್ಲಿ ಅಜ್ಞಾನ, ಕನ್ನಡದಲ್ಲಿ ಗೊತ್ತು ಇಲ್ಲ, ಗೊತ್ತಿಲ್ಲ. ಗೊತ್ತಾಯ್ತು ಅಂತ ಹೇಳಿದ್ರೆ ಆಹಾ ಆಹಾ ಹೌದಲ್ಲ, ಎಷ್ಟು ಚೆನ್ನಾಗಿದೆ. ನಿಜ ಇದು, ಇದೇ ನಿಜ. ಇಲ್ಲವಾದ ನನ್ಗೆ ಗೊತ್ತೇ ಇರಲಿಲ್ಲ, ಹೌದು ಇನ್ನಾದ್ರೂ ಗೊತ್ತಾಯ್ತಲ್ಲ ಅಂತಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀರಿನ ಮೇಲೆ ಪಾಚಿ ಬೆಳೆದುಕೊಂಡಿರ್ತದೆ ಹಾವಸೆ, ಅದನ್ನ ಒಂದು ಸ್ವಲ್ಪ ತೆಗೆಸು ಅಂತ ಹೇಳಿದ್ರೆ ನೀರು ಕಾಣಿಸ್ತದೆ. ಆಮೇಲೆ ಸ್ವಲ್ಪ ಹೊತ್ತು ನೋಡಿದ್ರೆ ಬೇರೆ ಬೇರೆ ಕಡೆಯಿಂದ ಆ ಹಾವಸೆ ಬಂದು ಮತ್ತೆ ಮುಚ್ಚಿಕೊಂಡಾಯ್ತು, ಪಾಚಿ ಬಂದು ಮತ್ತೆ ಮುಚ್ಚಿಕೊಂಡಾಯ್ತು. ಈ ಅಹಂಕಾರ ಆ ರೀತಿ ಇದು. ಕೇಳುವ ಹೊತ್ತಿಗೆ ಹೌದು ಹೌದು ಈ ಅಹಂಕಾರ ಒಳ್ಳೇದಲ್ಲ ಅಂತ ತೆಗೆದಾಕ್ಬಿಡ್ತೀವಿ, ಆ ದೋಣಿಯನ್ನ ತೆಗೆದು ಬಿಡ್ತೀವಿ. ಆದ್ರೆ ಕಾಂಪೌಂಡ್ ಹೊರಗಡೆ ಹೋಗೋತ್ತಿಗೆ ಅವರು ದೊಣ್ಣೆ ಅವರವರ ಹತ್ರ ಇರ್ತದೆ. ಕೆಲವರು ದೊಪ್ಪ ದೊಣ್ಣೆ, ಕೆಲವರಂತ ಉದ್ದುದ್ದ ದೊಣ್ಣೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಈ ಕೆಟ್ಟ ಅಹಂ ಎಂಬುದು ಯಾವುದು, ಯಾವುದು ಹೇಳ್ತದೋ, ಯಾವ್ದು ಏನ್ ಹೇಳ್ತದೆ ಗೊತ್ತೇನೋ, ಏನು ಏನು ನಾನಾರು ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಎಷ್ಟೊಂದು ಹಣ ಇದೆ, ನನಗಿಂತಲೂ ದೊಡ್ಡ ಧನಿಕರು ಯಾರಾದ್ರೂ ಇದ್ದಾರೇನೋ ಅಂತ ಹೇಳುತ್ತಂತೆ ಈ ಕೆಟ್ಟ ಅಹಂ. ಬಳಿಕ ಹೇಳ್ತಾರೆ, ಅಂಥ ಮನುಷ್ಯನಿಂದ ಯಾವನಾದ್ರೂ ಒಬ್ಬ ಕಳ್ಳ ಹೆಚ್ಚಾಗೇನೋ ಬೇಡ, ಕೇವಲ ಒಂದು 10 ರೂಪಾಯಿ ಕದ್ದು ಬಿಟ್ರೆ ಸಾಕು, ಮೊದಲು ಆತ ಆ ಕಳ್ಳನಿಂದ ಹಣವನ್ನು ಕಿತ್ಕೊಂಡು ನಂತರ ಚರ್ಮ ಸುಲಿದು ಹೋಗುವವರೆಗೆ ಚೆನ್ನಾಗಿ ಬಡಿತಾನೆ. ಅದು ಅಷ್ಟಕ್ಕೆ ಮುಗಿದು ಹೋಗಾಗಿಲ್ಲ, ಆತನನ್ನ ಪೊಲೀಸ್ನವರ ಕೈಗೆ ಒಪ್ಪಿಸಿ ಕೊನೆಗೆ ಜೈಲಿಗೆ ಕಳಿಸ್ಬಿಡ್ತಾರೆ. ಆ ಕೆಟ್ಟ ಅಹಂ ಹೇಳ್ತದೆ, ಆ ನೀಚನಿಗೆ, ಆ ನೀಚ ಕರ್ಮಿಗೆ ಗೊತ್ತಿರಲಿಲ್ಲ ತಾನು ಯಾರದ್ದನ್ನು ಕರೀತಾ ಇದ್ದೇನೆ ಅಂತ. ನೋಡಿದ್ಯಾ ನೋಡಿದ್ಯಾ, ನನ್ನ 10 ರೂಪಾಯಿ ಕದ್ದು ಬಿಟ್ಟಲ್ಲ ಅವನು, ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಈ ಕೆಟ್ಟ ಅಹಂ ಈ ಬಗೆಯಿಂದ ಮಾತಾಡುತ್ತಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ಈ ಅಹಂ ಹೋಗದವರೆಗೂ ಸಂಸಾರಾಸಕ್ತಿ ಹೋಗದೇ ಇದ್ರೆ, ಸಮಾಧಿ ದೊರೆಯದೇ ಇದ್ರೆ, ಸಮಾಧಿಯನ್ನ ದೊರಕಿಸಿಕೊಳ್ಳೋದಕ್ಕೆ ಬ್ರಹ್ಮಜ್ಞಾನವನ್ನು ಅವಲಂಬಿಸುವುದೇ ಮೇಲು ಅಂತ ಕಾಣ್ತದೆ. ಭಕ್ತಿಯೋಗದಲ್ಲಿ ಅಹಂ ಉಳಿದುಕೊಳ್ಳೋದಾದ್ರೆ ಜ್ಞಾನಯೋಗವೇ ಮೇಲು ಅಲ್ವೇ ಅಂತ ಕೇಳ್ತಾರೆ ವಿಜಯಕೃಷ್ಣ ಗೋಸ್ವಾಮಿ. ಈ ಅಹಂಕಾರ ತೊಂದರೆ ಕೊಡುವ ಸಂದರ್ಭ ಇತ್ತು ಅಂತ ಹೇಳಿದ್ರೆ, ಜ್ಞಾನಯೋಗವನ್ನು ಅವಲಂಬಿಸಿ, ಬ್ರಹ್ಮಜ್ಞಾನವನ್ನು ಅವಲಂಬಿಸಿ ನಾವು ಈ ಅಹಂಕಾರವನ್ನು ಹೋಗಲಾಡಿಸಿಕೊಳ್ಬಹುದಲ್ಲ ಅಂತ ಅವನು ಹೇಳ್ತಾನೆ. ಶ್ರೀರಾಮಕೃಷ್ಣ ಪುತ್ರ ಹೇಳ್ತಾರೆ, ಎಲ್ಲೋ ಕೆಲವರಿಗೆ ಮಾತ್ರ ಸಮಾಧಿ ಉಂಟಾಗಿ ಈ ಅಹಂ ಅಂತನ್ನೋದು ಹೊರಟು ಹೋಗೋದೇನೋ ನಿಜ, ಆದ್ರೆ ಇದು ಪ್ರಾಯಿಕವಾಗಿ ಪ್ರಾಯಶಃ ಹೋಗೋದಿಲ್ಲ. 1000 ವಿಚಾರ ಮಾಡು, ಅಹಂ ತಿರುಗಿ ತಿರುಗಿ ಬಂದು ಬಿಡ್ತದೆ. ಅಶ್ವತ್ಥ ವೃಕ್ಷವನ್ನು ಚೆನ್ನಾಗಿ ಹುಡಿದವರೆಗೆ ಕತ್ತರಿಸಿ ಹಾಕಿಬಿಟ್ಟು ಮಾರನೇ ದಿನ ಹೋಗಿ ನೋಡಿದ್ರೆ ಆಗಲೇ ಅದು ಚಿಗಿರಿ ಬಿಟ್ಟಿರುತ್ತೆ. ಈ ಅಹಂ ಅಂತನ್ನೋದು ಬಡಪಟ್ಟಿಗೆ ಹೋಗೋದಿಲ್ಲ ಅಂದ್ರೆ, ಈ ನೀಚ ಮುಂಡೆದು ದಾಸ ಅಹಂ ಹಾಗೆ ಉಳಿದುಕೊಂಡಿರ್ಲಿ, ದಾಸಹಂ ಹಾಗೆ ಉಳ್ಕೊಂಡಿರ್ಲಿ, ದಾಸಹಂ ಆಗಿ ಉಳ್ಕೊಂಡಿರ್ಲಿ, ನೀನು ಬದುಕಿಕೊಂಡಿರುವವರೆಗೆ ಹೇ ಭಗವಂತ ನೀನು ಪ್ರಭು ನಾನು ದಾಸ ಅಂತ ಈ ಭಾವದಿಂದ ಬದುಕಿಕೊಂಡಿರು, ನಾನು ದಾಸ ನಾನು ಭಕ್ತ ಅಂತನ್ವ ಈ ಅಹಂ ಕೆಡುಕಾದ ಅಹಂ ಏನಲ್ಲ. ಸಿಹಿ ತಿಂದ್ರೆ ಹೊಟ್ಟೆಯಲ್ಲಿ ಹುಳಿ ಅಧಿಕವಾಗುವುದೇನೋ ನಿಜ, ಆದರೆ ಕಲ್ಲು ಸಕ್ಕರೆ ಸಿಹಿ ಪದಾರ್ಥಗಳ ಗುಂಪಿಗೆ ಸೇರಿಲ್ಲ, ಆದರೆ ಕಲ್ಲು ಸಕ್ಕರೆ ಸಿಹಿ ಪದಾರ್ಥಕ್ಕೆ ಸೇರಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸಿಹಿ ತಿಂಡಿ ಬೇರೆ, ಕಲ್ಲು ಸಕ್ಕರೆ ಬೇರೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸಿಹಿ ತಿಂಡಿಯಲ್ಲಿ ಅಧಿಕವಾಗಿ ತಿಂದ್ರೆ ಡಯಾಬಿಟಿಸ್ ಬರ್ಬೋದು, ಇನ್ನೇನೇನೋ ಬರ್ಬೋದು, ಆದರೆ ಕಲ್ಲು ಸಕ್ಕರೆ ಆ ಜಾತಿಗೆ ಸೇರಿದ್ದಲ್ಲ ಅಂತ ಹೇಳ್ತಾರೆ. ಹಾಗೇನೇನೆ ಅಹಂ ಅಂತ ಹೇಳ್ತಕ್ಕಂಥ ಕೆಟ್ಟದ್ದು, ಆದ್ರೆ ನಾನು ಭಗವಂತನ ದಾಸ, ನಾನು ಭಗವಂತನ ಮಗು, ನಾನು ಭಗವಂತನ ಅಂಶ ಅಂತನ್ನುವ ಈ ಭಾವ, ಈ ಅಹಂಭಾವ ಕೆಟ್ಟದ್ದಲ್ಲ. ಈ ಯುಗಕ್ಕೆ ಭಕ್ತಿಯೋಗವೇ ಔಷಧ. ಇದು ಬಹಳ ಸುಲಭವಾದ ಮಾರ್ಗ. ಹೃತ್ಪೂರ್ವಕ ವ್ಯಾಕೃತಿಯಿಂದ ಆತನ ನಾಮಗುಣ ಕೀರ್ತನೆ ಮಾಡು, ಪ್ರಾರ್ಥನೆ ಮಾಡು, ಆತ ದೊರೆತು ಬಿಡ್ತಾನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂತಹ ಮಾತೊಂದು ಈ ವಚನ ವೇದದಲ್ಲಿ ಇದೆ. ಏನ್ ಹೇಳಿದ್ರು, ಕಲಿಯುಗದಲ್ಲಿ ಜ್ಞಾನಯೋಗ ಯಶಸ್ವಿಯಾಗಿ ಮುಂದುವರಿಯುವುದಿಲ್ಲ ಅಂತ. ಅನ್ನದ ಪ್ರಾಣ ಶರೀರ, ಜ್ಞಾನಯೋಗದಲ್ಲಿ ಏನ್ ಹೇಳುತ್ತೆ, ನಾನು ಶರೀರ ಅಲ್ಲ. ಅದು ಪ್ರಾರಂಭ ಮಾಡೋದೇ ಅಲ್ಲಿ, ಜ್ಞಾನಯೋಗ ಪ್ರಾರಂಭ ಆಗೋದೇ ಅಲ್ಲಿ, ನಾನು ಶರೀರ ಅಲ್ಲ. ಎಲ್ಲಿವರೆಗೆ? 12 ಗಂಟೆವರೆಗೆ. ಹನ್ನೆರಡು ಗಂಟೆ ಆದ್ಮೇಲೆ ಎಲ್ಲಿ ಊಟ, ಈ ಹೊಟ್ಟೆ, ಹೊಟ್ಟೆ ಒಂದಿಗೆ ಬಾಯಿ ನಾಲಿಗೆ ಎಲ್ಲ ನೆನಪಿಗೆ ಬರುತ್ತದೆ. ಊಟದ ಪ್ರಜ್ಞೆಯೇ ಇಲ್ಲದೆ ನೆನೆ ಇದು ಬಲ್ಲಿಯೋ. ಹಾಗಾದ್ರೆ ಜ್ಞಾನ ಯೋಗಕ್ಕೆ ಆತ ಅಧಿಕಾರಿ. ಶರೀರ ಪ್ರಜ್ಞೆಯನ್ನೇ ಕಳೆದುಕೊಂಡಿರು ಬಂದು ಮನುಷ್ಯ. ಹಾಗಾದ್ರೆ ಆ ಜ್ಞಾನ ಯೋಗ ಇಲ್ಲದ್ರೆ ನಡೆಯುವುದಿಲ್ಲ. ದೇಶೋಧಿಕ ತರಸ್ತೇಷಾಂ, ದೇಶಾಂ ಅಂತಂದ್ರೆ ಆ ಜ್ಞಾನ ಯೋಗಿಗಳಿಗೆ. ಔಳ್ಯಕ್ತಾಸಕ್ತ ಚೇತಸಾಂ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ. ಅವ್ಯಕ್ತ ಜ್ಞಾನ ಅಂತಂದ್ರೆ ಪರಬ್ರಹ್ಮದ ಭಾವನೆಯಲ್ಲಿ ಇರುವಂತಹದ್ದು. ಪರಬ್ರಹ್ಮ ಅವ್ಯಕ್ತ, ಮನಸ್ಸಿಗೂ ಮಾತಿಗೂ ಗೋಚರವಾಗದೇ ಇರುವಂತಹದ್ದು. ಈ ಆಕಾಶ ಅಂತ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರತ್ಯಕ್ಷ ಕಾಣಬಹುದು. ಈ ಖಾಲಿ ಜಾಗವೇ ಆಕಾಶ ಅಂತ. ಇಷ್ಟರ ಮಟ್ಟಿಗೂ ಕೂಡ ಗೋಚರಗಳ ಹಾಗೆ ಇರತಕ್ಕಂಥವನು ಭಗವಂತ, ಆ ಪರಬ್ರಹ್ಮ ವಸ್ತು. ಈ ಆಕಾಶಕ್ಕೂ ಸೂಕ್ಷ್ಮ, ಅದನ್ನ ಈ ಬುದ್ಧಿ ಗ್ರಹಿಸುವ ಬಗ್ಗೆ ಹೇಗೆ? ಬಹಳ ಕ್ಲೇಶ ಉಂಟಾಗುತ್ತೆ ಆ ಅವ್ಯಕ್ತದಲ್ಲಿ ಆಸಕ್ತಿ ಉಳ್ಳವನಿಗೆ. ಬಹಳ ಕ್ಲೇಶಗಳು ಉಂಟಾಗಿಬಿಡುತ್ತವೆ, ಕಷ್ಟ ಅನುಭವಿಸ್ತಾನು. ಅತ್ತ ಕಡೆ ಆ ಅತೀತಕ್ಕೂ ಹೋಗೋದಿಲ್ಲ, ಇತ್ತ ಕಡೆ ಈ ಸಾಕಾರ ಬ್ರಹ್ಮ ಸಗುಣ ಬ್ರಹ್ಮ ಕಡೆಗೂ ಹೋಗೋದಿಲ್ಲ. ಹೀಗೆ ಸಗುಣ ಬ್ರಹ್ಮದ ಆಶೀರ್ವಾದ ಅನುಗ್ರಹ, ಅವನೊಡನೆ ಸರಸ ಸಲ್ಲಾಪ, ಈ ಒಂದು ಸೌಭಾಗ್ಯವೂ ಇಲ್ಲ ಅವನಿಗೆ. ಅತ್ತ ಕಡೆ ಆ ಪರಬ್ರಹ್ಮದಲ್ಲಿ ಲೀನವಾಗಿ ಆನಂದ ಪಡುವಂತಹ ಸೌಭಾಗ್ಯವೂ ಇಲ್ಲ. ಯಾಕೆಂತಂದ್ರೆ ಇವನ ಮನಸ್ಸು ಮಿತ, ಸೀಮಾಬದ್ಧ, ಶರೀರಬದ್ಧ. ಆದ್ರಿಂದ ಅತೀತಕ್ಕೆ ಹೋಗೋದಕ್ಕೆ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದ ಕಷ್ಟ ಪಡ್ತಾನೆ ಆತ ಅಂತ ಶ್ರೀಕೃಷ್ಣ ಭಕ್ತಿಯೋಗದಲ್ಲಿ ಹೇಳ್ತಾನೆ. ಆದ್ರಿಂದ ಭಕ್ತಿಯೋಗವೇ ಅತ್ಯಂತ ಶ್ರೇಷ್ಠ. ಯಾರು ನನ್ನಲ್ಲಿ ಮನಸ್ಸನ್ನು ಉಳ್ಳವನಾಗಿ ನನ್ನಲ್ಲೇ ಮನಸ್ಸನ್ನು ಪ್ರವೇಶಗೊಳಿಸ್ತಾನೋ ನನ್ನಲ್ಲಿ ತಾದಾತ್ಮ್ಯ ಹೊಂದುತ್ತಾನೋ. ನನ್ನ ನಾಮಗುಣ ಸಂಕೀರ್ತನೆಯಲ್ಲಿ, ನನ್ನ ನಾಮ ಜಪದಲ್ಲಿ, ನನ್ನ ಗುಣಕಥನದಲ್ಲಿ ತನ್ನ ಮನಸ್ಸನ್ನ ನೆಲೆಗೊಳಿಸಿಕೊಂಡಿರ್ತಾನೋ ಆತನೇ ಯೋಗಿಗಳಲ್ಲಿ ಶ್ರೇಷ್ಠ ಅಂತ ಉದ್ಘೋಷಿಸಿದ್ದಾನೆ ಭಕ್ತಿಯೋಗದಲ್ಲಿ ಶ್ರೀಕೃಷ್ಣ. ತೇನೇ ಯುಕ್ತ ತಮಾಮತಃ, ಯುಕ್ತ ತಮ ಅಂದ್ರೆ ಯೋಗಿ ಶ್ರೇಷ್ಠರು ಅಂತ ಅರ್ಥ. ಭಕ್ತಿಯೋಗಿಗಳೇ ಯೋಗಿ ಶ್ರೇಷ್ಠರು ಅಂತ ಶ್ರೀಕೃಷ್ಣ ಕರೆದಿದ್ದಾನೆ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಹೇಳಿಕೆಯನ್ನು ಇಲ್ಲಿ ಶ್ರೀರಾಮಕೃಷ್ಣರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಈ ಕರಿ ಯುಗಕ್ಕೆ ಮಾತ್ರ ಭಕ್ತಿಯೋಗವೇ ದಿವ್ಯ ಔಷಧ ಅಂತ. ಇದು ಸುಲಭವಾದ ಮಾರ್ಗ. ಹೇಗೆ ಸುಲಭ ಆಗ್ತದೆ? ಸತ್ಪೂರ್ವಕ ವ್ಯಾಕುಲತೆಯಿಂದ ಆತನ ನಾಮಗುಣ ಕೀರ್ತನೆ ಮಾಡು, ಪ್ರಾರ್ಥನೆ ಮಾಡು, ಆತ ದೊರೆತು ಬಿಡ್ತಾನೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಇದು. ಸತ್ಪೂರ್ವಕ ವ್ಯಾಕುಲತೆ ಮತ್ತು ಅವನ ಸಂಕೀರ್ತನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಇದೊಂದು ಮಂತ್ರವನ್ನು ಇಟ್ಕೊಂಡು ಹಾಡ್ತಾ ಇದ್ದರು. ರಾಮ ಭಕ್ತರು ರಾಮನ ಮೇಲಿನ ಗುಣವನ್ನೇ, ಅವನ ಕೀರ್ತನೆಗಳನ್ನೇ ಸಂಗ್ರಹಿಸಿಟ್ಕೊಂಡಿರ್ಬೇಕು. ದಿನ ಬೆಳಗಾಯಿತು ಅಂತ ಹೇಳಿದ್ರೆ ಅದೇ ರಾಮೋಚ್ಚಾರ ಮಾಡ್ತಾ ಇರಬೇಕು. ರಾಮನಾಮದ ಕೀರ್ತನೆ, ಬಗೆ ಬಗೆಯ ಕೀರ್ತನೆಗಳೆಲ್ಲ ಇವೆ, ಅದೆಲ್ಲ ಆ ಒಬ್ಬ ರಾಮನನ್ನೇ ವರ್ಣಿಸುತ್ತವೆ. ರಾಮ ಭಕ್ತರಿಗೆ ರಾಮ ಸಂಕೀರ್ತನೆ, ಕೃಷ್ಣ ಭಕ್ತರಿಗೆ ಕೃಷ್ಣ ಸಂಕೀರ್ತನೆ, ರಾಮಕೃಷ್ಣ ಭಕ್ತರಿಗೆ ರಾಮಕೃಷ್ಣ ಸಂಕೀರ್ತನೆ, ಕಾಳಿ ಭಕ್ತರಿಗೆ ಕಾಳಿ ಸಂಕೀರ್ತನೆ. ಶ್ರೀ ಸ್ವಾಮಿ ವಿವೇಕಾನಂದ ಹೇಳಿದ ಹಾಗೆ ಒಂದು ಆದರ್ಶವನ್ನು ತೆಗೆದುಕೋ, ಅದನ್ನ ಅರ್ಥ ಮಾಡಿಕೋ, ಅದನ್ನ ನಿನ್ನ ಜೀವನದ ಉಸಿರಾಗಿಸ್ಕೋ, ಅದನ್ನೇ ಕನಸು ಕಾಣು, ಅದನ್ನೇ ತೇಗು. ಹೀಗೆ ಬಗೆ ಬಗೆಯಾಗಿ ಹೇಳಿದ್ದಾರೆ. ಅದನ್ನ ರಾಮಮಯ ಆಗ್ಬೇಕು. ಶ್ರೀರಾಮಕೃಷ್ಣರು ಕಾಳಿಮಯ ಆಗಿದ್ದರು. ಕಾಳಿಮಯ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಆ ನಿರ್ವಿಕಲ್ಪ ಸಮಾಧಿ ಆಗುವ ಸಂದರ್ಭದಲ್ಲೂ ಕೂಡ ಕಾಳಿ ಬಂದು ನಿಂತು ಬಿಡ್ತಾ ಇದ್ರು. ಅದನ್ನ ವರ್ಣಿಸೋದಕ್ಕೆ ಅವರೊಂದು ಕತೆ ಹೇಳ್ತಾ ಇದ್ರು. ಬಂಗಾಳದಲ್ಲಿ ಮುಸಲ್ಮಾನರ ಹಾವಳಿ ಅಧಿಕವಾದಂತಹ ಕಾಲ, ಮತಾಂತರ ಮಾಡುವಂತಹ ಹುಚ್ಚು ಅವರಿಗೆ ಒಂದಾನೊಂದು ಸಂದರ್ಭ ಒಬ್ಬ ಕೆಲವು ಮುಸಲ್ಮಾನರು ಒಬ್ಬ ಹಿಂದೂವನ್ನು ಹಿಡಿದುಕೊಂಡು ಬಂಗಾಳದಲ್ಲಿ ಅವರನ್ನ ಖಾಲಿ ಭಕ್ತರು ಮುಖ್ಯವಾಗಿ ನೆನಪಿಟ್ಕೊಂಡಿರ್ಬೇಕು, ಅದನ್ನ ಅವರನ್ನ ಮತಾಂತರಗೊಳಿಸಿ ಮುಸಲ್ಮಾನನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಏಟು ಹೇಳು ಅಲ್ಲ ಅಂತ ಹೇಳು ಖಾಳಿ ಅಂದ್ಬಿಟ್ಟ. ಅವನು ಏನು ಕೊಟ್ಟು ಹೇಳು ಅಲ್ಲ ಅಂತ ಪಡಿಬೇಡಿ ಪಡಿಬೇಡಿ ಖಾಳಿ ಅಂದ್ಬಿಟ್ಟ. ಅವನು ಕೊಟ್ಟರು ಇನ್ನೊಂದು ಮತ್ತೊಂದು ಮತ್ತೆ ಮತ್ತೆ ಅವನು ಹೇಳ್ತಾ ಇದ್ದಾನೆ ಖಾಳಿ ಖಾಳಿ ಖಾಳಿ ಅಂತ. ಹೇಳು ಅಲ್ಲ ಅಂತ ಹೇಳ್ತೇನೆ ಕೇಳ್ತೇನೆ ಬಿಡಬೇಡಿ ಕೇಳ್ತೇನೆ ಕೇಳ್ತೇನೆ ಖಾಳಿ ಅಂದ್ಬಿಟ್ಟ. ಏನು ಇಷ್ಟೊಂದು ಏಕಿದ್ರು ಕೂಡ ಖಾಲಿ ಹತ್ರ ಹೇಳ್ತಾ ಇದೆಯಲ್ಲ ಹೇಳು ಅಲ್ಲ ಅಂತ. ಆಗ ಆತ ಹೇಳ್ತಾನೆ ಕೈ ಮುಕ್ಕೊಂಡು ನಾನು ಹೇಳಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ನನ್ನ ಮೂಗಿನವರೆಗೆ ಖಾಲಿಯೇ ತುಂಬಿಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಕೂಡ ಹಾಗೆ ಖಾಲಿ ತುಂಬಿಕೊಂಡಿದ್ರು. ಆದರೆ ಅದೇ ರಾಮಕೃಷ್ಣರು ಮುಸಲ್ಮಾನ ಸಾಧನೆಯನ್ನು ಕೈಕೊಂಡು ಅದಕ್ಕೆ ಅಂಧಾರವಾದಂತಹ ಹೊರತನಿಯಮದಲ್ಲಿ ತೊಡಗಿದ ಸಂದರ್ಭದಲ್ಲಿ ಕಾಳಿ ಗುಡಿ ಕಾಲೇ ಹಾಕ್ತಾ ಇರಲಿಲ್ಲ. ಅವರು ಒಂದು ಆದರ್ಶವನ್ನು ತೆಗೆದುಕೊಂಡಾಗ ಇನ್ನೊಂದು ಆದರ್ಶದ ಕಡೆಗೆ ಅವರು ಗಮನ ಕೊಡುವ ಹಾಗಿಲ್ಲ. ಆದರೆ ಶ್ರೀರಾಮಕೃಷ್ಣರನ್ನ ಸ್ವೀಕಾರ ಮಾಡಿದಾಗ, ಶ್ರೀರಾಮಕೃಷ್ಣರನ್ನ ಸ್ವೀಕಾರ ಮಾಡಿದವನು ರಾಮನನ್ನೂ ಸ್ವೀಕಾರ ಮಾಡಿದಂತೆ, ಕೃಷ್ಣನನ್ನೂ ಸ್ವೀಕಾರ ಮಾಡಿದಂತೆ, ಕಾಳಿಯನ್ನೂ ಸ್ವೀಕಾರ ಮಾಡಿದಂತೆ, ಅಲ್ಲಾನನ್ನೂ ಸ್ವೀಕಾರ ಮಾಡಿದಂತೆ, ಯೇಸು ಕ್ರಿಸ್ತನನ್ನೂ ಸ್ವೀಕಾರ ಮಾಡಿದಂತೆ, ಸರ್ವದೈವ ದೈವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ನಮಃ. ಯಾವ ದೇವರನ್ನು ಕರೆಯೋದು, ಯಾವ ದೇವರನ್ನ ನನ್ನವರು ಕರೆಯೋದು ಅಂತನ್ನುವ ಸಂಶಯ ಬಂದವರು ನೇರವಾಗಿ ಶ್ರೀರಾಮಕೃಷ್ಣ ಬಳಿಗೆ ಬಂದು, ನನಗಲ್ಲಿ ಇಲ್ಲಿ ಮನಸ್ಸು ಹೋಗ್ತಾ ಇಲ್ಲ, ನೀವೇ ದಾರಿ ತೋರಬೇಕು ಅಂತ ಹೇಳಿದ್ರೆ ನೋಡು ಬಾ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅದಕ್ಕೆ ಅಂತ ಹೇಳುವಂತಹ ಸ್ಥಿತಿ. ಹಾಗೆ ಶ್ರೀ ಶಾರದಾ ಮಾತೆಯವರು ಕೂಡ ಸರ್ವದೇವ ದೇವಿ ಸ್ವರೂಪಿಣಿ ಶ್ರೀ ಶಾರದಾ ದೇವಿ ನಮಃ. ಯಾತಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಆ ಏಕನಿಷ್ಠೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರವೇ ಇಲ್ಲಿ ರಾಮಕೃಷ್ಣದ ಮುಂದೆ ರಾಮನ ಹಾಡೋ ನಡೀತಾ ಇದ್ದು, ಕಾಳಿಯ ಹಾಡೋ ನಡೀತಾ ಇದ್ದು, ಕೃಷ್ಣನ ಹಾಡೋ ನಡೀತಾ ಇದ್ದು, ಅಲ್ಲದ ಹಾಡು ನಡೀತಾ ಇಲ್ಲ ಅಷ್ಟೇ, ಅದು ಬೇರೆ ವಿಚಾರ. ಆದರೆ ಎಲ್ಲ ದೇವದೇವಿಯರಿಗೂ ಕೂಡ ಇಲ್ಲಿ ಮನ್ನಣೆ ಇದೆ. ತನ್ನ ಮೂಲಕ ನಾವು ಆ ಒಂದೇ ಇಷ್ಟವನ್ನ ಸಚಿದಾನಂದನನ್ನ ಹೋಗಿ ತಲುಪುವಂತಹ ಒಂದು ವ್ಯವಸ್ಥೆ ಇದೆ. ಈ ರೀತಿಯಲ್ಲಿ ತನ್ಮಯತೆಯಿಂದ ಭಜನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಈ ಭಜನೆ ಮಾಡೋದ್ರಿಂದ ಎರಡು ಲಾಭ ಇದೆ. ಧ್ಯಾನದಲ್ಲಿ ನಾವು ಮನಸ್ಸನ್ನು ನೆನೆಸೋದಕ್ಕೆ ಬಹಳ ಕಷ್ಟವಾಗ್ತದೆ. ಒಂದನೇದಾಗಿ ಸದ್ದು ಕಿವಿಗೆ ಕೇಳ್ತಾ ಇರ್ತದೆ, ಎರಡನೇದಾಗಿ ಈ ಮನಸ್ಸು ಬಹಳ ಚಂಚಲ. ನಿನ್ನೆಯ ಉಪನ್ಯಾಸದಲ್ಲಿ ಅದನ್ನ ಸಾಕಷ್ಟು ವಿವರವಾಗಿ ನೋಡಿದ್ದೇವೆ. ಒಂದನೇದಾಗಿ ಮನಸ್ಸು ಚಂಚಲ, ಎರಡನೇದಾಗಿ ಕಿವಿಗೆ ಸದ್ದು ಕೇಳ್ತಾ ಇರ್ತದೆ. ಒಂದಲ್ಲ ಒಂದು ಸದ್ದು ಕೇಳ್ತದೆ, ತಕ್ಷಣ ಮನಸ್ಸು ಅಲ್ಲಿವರೆಗೆ ಹೋಗಿ ಅದೇನು ಅಂತ ತಿಳ್ಕೊಂಡು ಅದೇನು ಅಲ್ಲ ಅಂತ ಆದ್ಮೇಲೆ ಅದು ವಾಪಸ್ ಬಂದು ತಿಳ್ಕೊಳಿಸ್ಕೊಂಡು ಅಷ್ಟೊತ್ತಿಗೆ ಇನ್ನೊಂದು ಸದ್ದು ಬಂದಾಯ್ತು, ಅದು ಯಾವ ಕಡೆಯಿಂದ ಬಂದದ್ದು ಅಂತ ಅಲ್ಲಿ ಹೋಗಿ ಅದು ಏನೋ ಒಂದು ಬೇರೆ ಅಂತ ತಿಳ್ಕೊಂಡು ಅದು ಬೇಡ ಅಂತ ಅಂತೇಳಿ ತೀರ್ಮಾನ ಮಾಡಿ ಮತ್ತೆ ಇಲ್ಲಿಗೆ ಬಂದು ಅಷ್ಟೊತ್ತಿಗೆ ಒಂದು ಕಾಗೆ ಭೂಮಿ ಆಯಿತು, ಅದು ಯಾವ ಮರದ ಕಡೆಯಿಂದ ಯಾವ ಕಡೆಯಿಂದ ಬಂತು ಅಂತ ಯೋಚನೆ ಮಾಡಿ ಅದು ಆ ಕಡೆಯಿಂದ ಹೋಗಿ ಅದು ಕುಕ್ಕಿನ ಪಾಡಿಗೆ ಏನು ಮಾಡೋಕ್ಕಾಗುತ್ತೆ ಅಂತ ಅದನ್ನು ಬಿಟ್ಟು ಹೀಗೆ ಎಲ್ಲವನ್ನು ಕೂಡ ಮುಟ್ಟಿ ಮುಟ್ಟಿ ಬರ್ತಾ ಇರ್ತದೆ ನಮ್ಮ ಮನಸ್ಸು. ನಾಮ ಸಂಕೀರ್ತನೆಯನ್ನ ನಾವು ಯಾವಾಗ ಗಟ್ಟಿಯಾಗಿ ಮಾಡ್ತೇವೋ ಆಗ ಆ ನಾಮ ಸಂಕೀರ್ತನೆ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ನಾವು ಮಾಡುವಂತಹ ನಾಮ ಸಂಕೀರ್ತನೆ ನಮಗೆ ಕೇಳ್ತಾ ಇರುತ್ತೆ. ಹಾಗೆ ನಮ್ಮ ಮಿದುಳಿನಲ್ಲಿ ಭಗವಂತನ ಸ್ಪಂದನ ಒಂದನ್ನು ಬಿಟ್ಟರೆ ಬೇರೆ ಇನ್ಯಾವುದು ಇರೋದೇ ಇಲ್ಲ. ಮತ್ತೆ ರಾಗವಾಗಿ ಹಾಡ್ತಾ ಇತ್ತು ಅಂತ ಹೇಳಿದ್ರೆ ಮನಸ್ಸು ಪ್ರಫುಲ್ಲವಾಗಿಬಿಡ್ತದೆ. ತಾಳದೊಂದಿಗೆ ಹೇಳ್ತು ಅಂತ ಹೇಳಿದ್ರೆ ಮನಸ್ಸು ಲಯಗೊಳ್ಳುತ್ತೆ. ಈ ರೀತಿಯಲ್ಲಿ ಈ ನಾಮ ಸಂಕೀರ್ತನೆಯನ್ನ ವಿಶೇಷವಾಗಿ ಬೆಳೆಸಿದ್ದಾರೆ ಮುಖ್ಯವಾಗಿ ಆ ಮಹಾರಾಷ್ಟ್ರದ ಸಂತರು ತುಕಾರಾಮ್, ನಾಮದೇವ ಇತ್ಯಾದಿ. ಕನ್ನಡದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ ದಾಸ ವರೇಣ್ಯರು ಅವರೆಲ್ಲರೂ ಕೂಡ ಈ ನಾಮ ಸಂಕೀರ್ತನೆಯನ್ನ ಬಗೆ ಬಗೆಯಾಗಿ ಬೆಳೆಸಿದ್ದಾರೆ. ತತ್ವ ಚಿಂತನೆ ಮಾಡೋದಕ್ಕೂ ಕೂಡ ತತ್ವ ಚಿಂತನೆ ಅದನ್ನು ಮಾಡೋದಕ್ಕೂ ಕೂಡ ಹಾಡುಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ರಾಗಧಾಟಿಯನ್ನೆಲ್ಲ ಹಾಕಿ ಆಮೇಲೆ ತಾಳವನ್ನು ಕೂಡ ಜೋಡಿಸಿ ಅದನ್ನ ಹಾಡಿ ತನ್ನ ಮೂಲಕ ಆ ಮನಸ್ಸು ಏಕತತ್ವಾಭ್ಯಾಸವನ್ನು ಮಾಡೋದಕ್ಕೆ ಜೀವ ಜಗತ್ತು ಈಶ್ವರ ಪರಮಾತ್ಮ ಅವರ ಅನುಸಂಧಾನ ಮಾಡೋದಕ್ಕೆ ವಿಶ್ಲೇಷಿಸುವುದಕ್ಕೆ ಎಲ್ಲದಕ್ಕೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಹೀಗೆ ನಾವು ಈ ಸಂಕೀರ್ತನೆಯ ಮೂಲಕ ಆ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಪ್ರಾರ್ಥನೆ ಕೂಡ ಸೇರಿಸಿಕೊಳ್ಬೇಕು ಒಳಗಡೆಯಿಂದ. ಪ್ರಾರ್ಥನೆ ಅಂತ ಹೇಳೋದು ಈ ಮನಸ್ಸಿಗೆ ಸಂಬಂಧಪಟ್ಟಂತ. ಸುಮ್ಮನೆ ಹಾಡಾಡ್ತಾ ಇತ್ತು ಅಂತಂದ್ರೆ ಅದೊಂಥರ ತಮಾಷೆ ಅಥವಾ ಅದೊಂದು ಏನಾದಕ್ಕೆ ಸರಿಯಾದ ಶಬ್ದ ಅಂತಂದ್ರೆ ಅದೊಂದು ಖುಷಿ ಅಥವಾ ಮಜಾ ಆ ರೀತಿಯಲ್ಲಿ ಆಗ್ಬಿಡ್ತದೆ. ಅದು ಹಂಗಾಗ್ಬಾರ್ದು. ಅದು ನಿಜವಾದ ರೀತಿಯಲ್ಲಿ ನಮ್ಮನ್ನ ಪರಮಾತ್ಮನ ಕಡೆಗೆ ಕೊಂಡೊಯ್ಯುವಂತೆ ಆಗ್ಬೇಕಾದ್ರೆ ಮನಸ್ಸಿನ ಸಂಯೋಗ ಬೇಕು. ಮನಸ್ಸು ಭಗವಂತನ ಕಡೆಗೆ ನೀನು ಬರ್ತಾ ಈ ಒಂದು ನಾಮ ಸಂಕೀರ್ತನೆಯ ಮೂಲಕ ನಿನ್ನಡೆಗೆ ಬರ್ತಾ ಇದ್ದೇನೆ, ನಾನು ನಿನ್ನ ಗುಣವನ್ನೇ ಧ್ಯಾನ ಮಾಡ್ತಾ ಇದ್ದೇನೆ, ಏನು ಅದ್ಭುತ ನಿನ್ನ ಮಹಿಮೆ ಅಂತ ಹೇಳ್ತಕ್ಕಂತ ಒಂದು ಭಾವನೆಯನ್ನ ಈ ಮನಸ್ಸಿಗೆ ಸೇರಿಸಿಕೊಂಡಿರಬೇಕು. ಆಗ ತದೇಕ ಚಿತ್ತತೆ ಬರುತ್ತದೆ. ತದೇಕ ಚಿತ್ತತೆ ತದೇಕ ಚಿತ್ತನಾಗಿ ನಾವು ಮಾಡ್ತು ಅಂತ ಹೇಳಿದ್ರೆ ಮನಸ್ಸು ಭಗವಂತನೊಂದಿಗೆ ಇರ್ತದೆ. ನೀವು ಆಲೋಚನೆ ಮಾಡಿ, ಈ ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗಿ ಯಾರನ್ನ ಬೇಕಾದ್ರೂ ಮುಟ್ಟಬಹುದು. ನಾನು ಸುಮ್ಮನೆ ಹೇಳ್ತೇನೆ, ಅಡಿಗೆ ಮನೆ ಅಂದ್ಬಿಡ್ತೇನೆ, ನಿಮ್ಮ ಅಡಿಗೆ ಮನೆ ಸೋರಿ, ನಿಮ್ಮ ಅಡಿಗೆ ಮನೆ ನಿಮ್ಮ ಮನಸ್ಸು ಹೋಯ್ತೋ ಇಲ್ವ? ಈಗ ಬೆಲ್ಲದ ದಬ್ಬ ಅಂದ್ಬಿಡ್ತೇನೆ, ಈ ಬೆಲ್ಲದ ದಬ್ಬ ನಿಮ್ಮ ಮನಸ್ಸು ಹೋಗಿ ಮುಟ್ತೋ ಇಲ್ವೋ? ಮುಟ್ಟೇ ಬಿಡ್ತು. ಈ ರೀತಿಯಲ್ಲಿ ನಮ್ಮ ಮನಸ್ಸು ಅಂದ್ರೆ ಈಗ ಅದನ್ನ ನಾವು ಸ್ತ್ರೀಯರಿಗೆ ಮಾತ್ರ ಇದು ಉಪಯೋಗ ಬಂತು, ಗಂಡಸರಿಗೆಲ್ಲ ಬೆಲ್ಲದ ದಬ್ಬ ಇದೆ ಅಂತ ಏನ್ಬಿಡ್ತು. ಅವರಿಗೆಲ್ಲ ಏನ್ ಹೇಳ್ಬೇಕು ಅಂತಂದ್ರೆ ನಿಮ್ ನಿಮ್ಮ ಕಪಾಟ ಕಬೋರ್ಡ್ ನೀರು ನೀರಿನಲ್ಲಿ ಪಸ್ ತಕ್ಷಣ ಅವಾಗೆ ಅಲ್ಲಿ ಪಸ್ ಹುಟ್ಟಿ ಆಯ್ತು. ಅಲ್ಲಿ ಏನ್ ಇಟ್ಟಿದ್ದೀರಿ ಅದೆಲ್ಲ ಗೊತ್ತು ನಿಮ್ಗೆ. ಮನಸ್ಸು ಆ ರೀತಿಯ ಸಂಚಾರ ಮಾಡಿ ಬಂದದ್ದು. ಸಂಚಾರ ಮಾಡ್ತಕ್ಕಂತ ಆ ಮನಸ್ಸು ತಾನೇ ನೀನು ಭಗವಂತನ ಬಳಿಗೆ ಸಂಚಾರ ಮಾಡು. ಭಗವಂತನನ್ನು ಮುಟ್ಕೊಂಡೇ ಇರು ಓ ಮನಸ್ಸೇ, ಸಂಕೀರ್ತನೆಯ ಮೂಲಕ, ನಾಮ ಸಂಕೀರ್ತನೆಯ ಮೂಲಕ. ಹೇ ಭಗವಂತ, ನೋಡು ನಿನ್ನ ಗುಣಗಾನ ಮಾಡ್ತಾ ಇದ್ದೇನೆ, ಯಾತಕ್ಕೆ ನಿನ್ನ ನಾನು ನೋಡಬೇಕು ಅಂತ. ನಾನು ನೋಡದೆ ಹೋದ್ರೆ ಇಷ್ಟ ಹಾಡಿ ಎಂತೀವಿಲ್ಲ. ಹೇ ಭಗವಂತ, ದರ್ಶನ ಕೊಡು, ಎಂದಿಗಾಗುದೋ ನಿನ್ನ ದರ್ಶನ ಅಂತ ವ್ಯಾಕುಲತೆಯಿಂದ ಹಾಗೆ ಹಾಡಿದ್ರು ಅವರು. ಬಹಳ ಅದ್ಭುತವಾಗಿದೆ. ಈ ರೀತಿಯಲ್ಲಿ ಹಾಡಿನ ಮೂಲಕ ಕೂಡ ಮತ್ತು ಕೊನೆಗೆ ಆ ಒಂದೇ ನಾಮ ಇಷ್ಟ ಮಂತ್ರ ಇಷ್ಟಮಂತ್ರವನ್ನು ಕೂಡ ಸ್ವಲ್ಪ ರಾಗವಾಗಿ, ಅಂದ್ರೆ ಯಾರು ಇರಬಾರದು ಅಕ್ಕಪಕ್ಕದಲ್ಲಿ ಬೇರೆ ಯಾರು ಇರಬಾರದು, ಅದನ್ನು ಮಾತ್ರ ಸಾಮೂಹಿಕವಾಗಿ ಮಾಡೋದು ಸಾಧ್ಯವಿಲ್ಲ, ಏಕಾಂತವಾಗಿ ಮಾಡಬೇಕಾದಂತ. ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸೇರಿಸಿಕೊಂಡು ಮಾಡಬೇಕಿಲ್ಲ. ಪ್ರಾರ್ಥನೆ ಅಂತದ್ದೇನು, ಕಷ್ಟ ಬಂದಾಗ ಸ್ವಾಭಾವಿಕವಾಗಿ ಒಂಥರ ಪ್ರಾರ್ಥನೆ ಬರುತ್ತೆ. ಹೇ ಭಗವಂತ, ಈ ಕಷ್ಟ ಬಂದ್ಬಿಟ್ಟಿದೆ, ಏನಾದ್ರೂ ಮಾಡಿ ಹೋಗಲಾಡಿಸು, ಈ ತರ ಕೇಳಕ್ ಬರುತ್ತೆ ನಮ್ ಕೈನಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಕಷ್ಟ ಹಾಗೆ ಮಾಡಿಸುತ್ತೆ ಜೀವಕ್ಕೆ. ಕಷ್ಟ ಯಾರಿಗೆ ಇಷ್ಟ ಆಗುತ್ತೆ? ಕಷ್ಟ ಬಂತು ಅಂತ ಹೇಳಿದ್ರೆ ಮೊದಲು ಅವರಿವರಿಂದ ಏನಾದರೂ ಪರಿಹರಿಸಿಕೊಳ್ಳುವ ಸಾಧ್ಯ ಇದ್ರೆ ಅವರಿವರ ಬಳಿ ಹೋಗಿ ನೋಡ್ತೇವೆ. ಯಾರಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ ಅಂತಾದಾಗ ವೆಂಕಟರಮಣ ನೀನೇ ಗದಿ ಅಂತ ಸಂಕಟ ಬಂದಾಗ ಅಲ್ಲಿಗೆ ಹೋಗ್ತೇವೆ. ಹೋಗಿ ಕಷ್ಟ ಬಂದಾಗಾದರೂ ಕೂಡ ಪರಮಾತ್ಮ ಬಳಿ ಹೋಗ್ತಕ್ಕಂತಹದ್ದು ತಪ್ಪೇನು ಅಲ್ಲ. ಕಷ್ಟ ಪರಿಹಾರಕ್ಕಾಗಿ ಪರಮಾತ್ಮನನ್ನ ಬೇಡ್ಕೊಳ್ತಕ್ಕಂತಹ ತಪ್ಪೇನು ಅಲ್ಲ. ಅಂತವನನ್ನು ಕೂಡ ಉದಾರಿ ಉದಾರಿ ಅಂತ ಅನ್ನೋ ಶಬ್ದದಿಂದ ಕರೀತಾನೆ ಶ್ರೀಕೃಷ್ಣ. ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ, ನಾಲ್ಕು ಬಗೆಯ ಭಕ್ತರು. ಜ್ಞಾನಿಯು ಕೂಡ ಒಂದು ಬಗೆಯ ಭಕ್ತ. ಜ್ಞಾನಿ ಜ್ಞಾನೀತು ಆತ್ಮೈವ ಮೇ ಮತಂ. ಜ್ಞಾನಿಯಂತೂ ನನ್ನ ಆತ್ಮವೇ ಆಗಿದ್ದಾನೆ, ನಾನು ಬೇರೆ ಜ್ಞಾನಿ ಬೇರೆ ಅಲ್ಲ ಅಂತ ಹೇಳ್ತಾನೋ. ಅವನಿಗೆ ಆ ಗ್ರೇಡ್ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಈ ದುಃಖ ಬಂದ ಹಾಗೆ ಅಳತಕ್ಕಂಥವ್ರು ಪರಮಾತ್ಮಗಾಗಿ ಅಳತಕ್ಕಂಥವ್ರು ಇದಾರಲ್ಲ, ಅವರು ಹಣ ಬೇಕು ಅಥವಾ ಯಾವುದೋ ಲೌಕಿಕ ಭೋಗ ಬೇಕು ಅಂತ ಹೊರಟಿರ್ತಾರೆ ಅಂತ ಕೇಳುವವರು, ಇನ್ನು ಭಗವಂತ ಯಾರು ಏನು ಅಂತ ಜಿಜ್ಞಾಸವಾಗಿ ಹೋಗ್ತಕ್ಕಂಥವ್ರು ಇವರು ಕೂಡ ಉದಾರಿಗಳೇ. ಯಾತಕ್ಕೆ ಅಂದ್ರೆ ಅವರು ನನ್ನನ್ನೇ ಬಂದು ಕೇಳ್ತಾ ಇದ್ದಾರಲ್ಲ. ಈ ಒಂದು ದೃಷ್ಟಿಕೋನದಿಂದ ಭಗವಂತ ನೋಡ್ತಾರೆ, ಅವರು ಕೂಡ ಒಳ್ಳೆಯವರೇ, ಅವರು ಕೂಡ ಭಕ್ತರೇ ಅಂತ. ಆದ್ರಿಂದ ನಮಗೆ ಕಷ್ಟ ಬಂದಾಗ ದೇವರನ್ನು ಕೇಳ್ತಕ್ಕಂಥ ಅದೇನು ತಪ್ಪಂದೇ ಇಲ್ಲ. ಆದರೆ ಸುಖವಾಗಿರುವಾಗಲೂ ಕೂಡ ನಾವು ದೇವರೇ ನಿನ್ನ ದರ್ಶನ ಬೇಕಾಗಿತ್ತು, ಕಷ್ಟವನ್ನೇನೋ ಪರಿಹಾರ ಮಾಡಿದೆ, ಆದರೆ ನನ್ನ ಪರಿಹಾರ ಮಾಡಿದೆಯಲ್ಲ, ಆ ಪರಿಹಾರ ಮಾಡಿದಂತಹ ನೀನು ಯಾರಪ್ಪ, ನನ್ನ ಕಷ್ಟವನ್ನು ಪರಿಹಾರ ಮಾಡಿದಂತಹ ನೀನು ಯಾರಪ್ಪ, ನಿನ್ನನ್ನು ನೋಡ್ಬೇಕು ನಾನು, ಈ ಕಣ್ಣುಗಳಿಂದ ನೋಡ್ಬೇಕು, ಈ ಕಣ್ಣುಗಳಿಂದ ಅಲ್ಲಿದ್ರೆ ಒಳಗಣ್ಣಿನಿಂದಲಾದರೂ ನಿನ್ನನ್ನು ನಾನು ನೋಡ್ಬೇಕು ಅಂತ ಆ ಜ್ಞಾನ ಚಕ್ಷುಸ್ಸನ್ನು ಕೊಟ್ಟು ನನಗೆ ನಿನ್ನನ್ನು ಕಾಣಿಸು, ನಿನ್ನ ಸ್ವರೂಪವನ್ನು ಪರಿಚಯ ಮಾಡಿಸು, ನಿನ್ನನ್ನು ಕಾಣದೆ ನಾನು ಬಡವಾಗಿದ್ದೇನೆ, ನಿನ್ನನ್ನು ಕಾಣದೆ ನಾನು ದೀನನಾಗಿದ್ದೇನೆ, ನಾನು ನಿರ್ಗತಿತನಾಗಿದ್ದೇನೆ, ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಆಗಿಬಿಟ್ಟಿದ್ದೇನೆ, ಎಲ್ಲರೂ ಇದ್ದು ಏನೂ ಇಲ್ಲದಂತೆ ಆಗಿಬಿಟ್ಟಿದ್ದೇನೆ, ಹೇ ಭಗವಂತ ನಿನ್ನ ದರ್ಶನ ಕೊಡಬೇಕು ನನಗೆ, ನಾನು ಕೈಬಿಡ್ಬೇಡ, ಖಂಡಿತ ಕೈಬಿಡಬಾರ್ದು, ನಾನು ನೀನು ಒಂದೇ ಅಲ್ವಾ, ನಾನು ನಿನ್ನ ಮಗು ಅಲ್ಲ, ಎಷ್ಟು ಸಹ ನೀನು ನನ್ನ ಬಿಟ್ಟು ದೂರ ಇರ್ತಲ್ಲೆ ಅಂತ ಬಗೆ ಬಗೆಯಾಗಿ ಭಗವಂತನೊಡನೆ ಕಾಡಬಹುದು ಬೇಡಬಹುದು, ಬಗೆ ಬಗೆಯಾಗಿ, ಹಾಗೆ ಅಂತ ಇಲ್ಲ ಹೀಗೆ ಅಂತಿಲ್ಲ, ಸಂಸ್ಕೃತದಲ್ಲೇ ಪ್ರಾರ್ಥನೆ ಮಾಡಬೇಕು ಅಂತ ಖಂಡಿತವಾಗಿ ಭಾವಿಸಬಾರದು. ನಮ್ಮ ಬಾಲ ಭಾಷೆ ಬೇಕಾದಷ್ಟು ಆಯ್ತು ಭಗವಂತನೊಂದಿಗೆ ಮಾತನಾಡೋದಕ್ಕೆ, ಅವನಿಗೆಲ್ಲ ಅರ್ಥ ಆಗುತ್ತೆ. ಶ್ರೀರಾಮಕೃಷ್ಣ ಅಂತ ಹೇಳ್ತಾರೆ ಪ್ರಾರ್ಥನೆ ಮಾಡುವಂತ, ಆ ಬಗೆಯ ಪ್ರಾರ್ಥನೆ ಮಾಡಬೇಕು, ಹಾಗೆ ಮಾಡಿದ್ರೆ ಆತ ದೊರೆತು ಬಿಡ್ತಾನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಯಾವ ಸಂದೇಹವೂ ಇಲ್ಲ, ಈ ತರಹ ಸಂಕೀರ್ತನೆ ಮಾಡು ಪ್ರಾರ್ಥನೆ ಮಾಡು ಅವನು ದೊರೆತು ಬಿಡ್ತಾನೆ ಅಂತ ಹೇಳಿದ್ರು ಕೂಡ ನಾನು ಅವನನ್ನ ದೊರಕಿಸಿಕೊಳ್ಳುವಲ್ಲಿ ಹಿಂದುಳಿದಿದ್ದೇವಲ್ಲ, ಯಾಕೆ ನಾವು ಹಿಂದುಗಳು, ಹಿಂದುಳಿಯೋದೇ ನಮ್ಮ ಸ್ವಭಾವ. ತಮಾಷೆಗಂದ್ರೆ ಆದ್ರೆ ಯಾತಕ್ಕೆ ನಾವು ಮುಂದೆ ಆಗ್ತಾ ಇಲ್ಲ. ಮನಸ್ಸಿನಿಂದ ಭಗವಂತನನ್ನ ಕರೆಯಿರಿ, ಸಿಟಿ ಮಾರ್ಕೆಟ್ನಲ್ಲೇ ಇರಲಿ, ಸ್ಮಶಾನದಲ್ಲೇ ಇರಲಿ, ಎಲ್ಲಿದ್ರೂ ಕೂಡ ನಮ್ಮ ಮನಸ್ಸಿನ ಒಂದು ರೋದನವನ್ನ ಭಗವಂತನ ಕಡೆಗೆ ಇಟ್ಟಿರಬೇಕು, ಮನಸ್ಸಿನ ಗಮನವನ್ನ ಭಗವಂತನ ಕಡೆಗೆ ಇಟ್ಟಿರಬೇಕು. ನಿಜವಾದ ಪ್ರಾರ್ಥನೆ ಅಂದ್ರೆ ಅದೇ, ಭಗವದ್ ಅಭಿಮುಖವಾಗಿ ಈ ಮನಸ್ಸನ್ನು ಇಡುವಂತಹದ್ದೇ ನಿಜವಾದ ಪ್ರಾರ್ಥನೆ. ದೇವಸ್ಥಾನಕ್ಕೆ ಬಂದಾಗ ಈ ದೃಷ್ಟಿಯ ಎರಡನ್ನ ಆ ಮೂಲ ವಿಗ್ರಹದಲ್ಲಿ ನೆಟ್ಟು ಅತ್ತಿತ್ತ ನೋಡದೆ ಬಂದಿದ್ದೇನೆ, ನಿನ್ನ ದರ್ಶನ ಕಂಡಿದ್ದೇನೆ, ನೀನೇನೋ ನನ್ನ ದರ್ಶನ ಮಾಡಿದೆ, ನನಗೆ ನಿನ್ನ ದರ್ಶನ ಕೊಡು. ಕೇವಲ ವಿಗ್ರಹವನ್ನು ನಾನು ನೋಡಬಾರದು, ನಾನು ಸಾಕ್ಷಾತ್ ಆಗಿ ನಿನ್ನನ್ನು ನೋಡಬೇಕು. ನೀನು ಇಲ್ಲಿರೋದು ಹೌದು ಅಂತ ಹೇಳಿ ಎಲ್ಲರೂ ಹೇಳಿದ್ದಾರೆ, ಪ್ರಾಣ ಪ್ರತಿಷ್ಠೆ ಆಗಿದೆ, ನೀನು ಚೈತನ್ಯಮಯನಾಗಿ ಇಲ್ಲಿ ಇದೆಯ ನನಗೆ ದರ್ಶನ. ಅವನು ಒಂದು ವೇಳೆ ಅವತ್ತಿನ ದಿವಸ ಕೊಡದೆ ಇದ್ರೂ ಪರವಾಗಿಲ್ಲ, ನೀವು ಅವತ್ತಿನ ದಿವಸ ಅವನನ್ನ ಕೇಳಿಲ್ಲ ಅಂತ ಇವನು ಹೇಗಿದ್ರೂ ದರ್ಶನ ಕೊಡ್ತಕ್ಕಂಥವನಲ್ಲ ಅಂತ ತಿಳಿದು ಸುಮ್ಮನೆ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡ್ಬೇಕು ಅಂತ, ದೇವರ ದರ್ಶನ ಮಾಡದೆ ಅಂತ ಅಂದ್ಕೊಂಡು ಬರಬಾರ್ದು. ಅಯ್ಯೋ ನಾನು ಹೋದೆ, ನನಗೆ ಆ ದಿವ್ಯ ರೂಪದಿಂದ ದರ್ಶನ ಕೊಟ್ಟಿದ್ದಲ್ಲ, ಅರ್ಚಾವತಾರಿಯಾಗಿ ದರ್ಶನ ಸಿಕ್ತು ನಿಜ, ಆದ್ರೆ ಚೈತನ್ಯಾತ್ಮಕನಾಗಿ ನನಗೆ ಕಾಣ್ತಿದ್ದಲ್ಲ ಹೇ ಭಗವಂತ, ನಿನ್ನನ್ನು ಕಾಣದೇನೆ ನನ್ನ ಜೀವನ ವ್ಯರ್ಥ ಆಯ್ತಲ್ಲ, ನಾನು ಇಷ್ಟು ದೂರ ನಡೆದುಕೊಂಡು ಬಂದು ಕೂಡ ನೀನು ದರ್ಶನ ಕೊಟ್ಟೆ ಇದ್ದಲ್ಲ ಅಂತನ್ನುವ ಮಾತನ್ನು ಹಾಕ್ಬಿಟ್ಟು ಹೋಗ್ಬೇಕು. ಆ ಒಳಗಡೆ ಇರ್ತಕ್ಕಂಥ ಭಗವಂತ ಈ ಒಂದು ಮನಸ್ಸಲ್ಲಿ ಇಂಥ ಒಂದು ವ್ಯಾಕುಲತೆ ಇವತ್ತರ ಮಟ್ಟಿಗಾದ್ರೂ ಇಷ್ಟೊಂದಾದ್ರೂ ಇದೆಯಲ್ಲ ಅಂತ ಅಷ್ಟು ಮಟ್ಟಿಗೆ ತಿಳ್ಕೊಳ್ಬೇಕು. ಇನ್ನೊಂದು ದಿವಸ ಬಂದಾಗ ಭಗವಂತನು ಕೂಡ ಸ್ವಲ್ಪ ಇಂದ ಜಾಗೃತವಾಗಿ ಬಂದಿದ್ದಾನೆ, ಅವತ್ತಿನ ದಿವಸ ಈ ತರ ಹೇಳಿ ಹೋಗಿದ್ದ. ಆದ್ರೆ ಅವತ್ತು ಕೂಡ ಕಾದೆಯೇ ಇರ್ತಾನೆ, ನೋಡಿ ಇನ್ನೂ ಎಷ್ಟು ಕಳಕಳಿಯಿಂದ ನನ್ನನ್ನು ಕರೀತಾನೆ ನೋಡೋಣ, ಸುಮ್ಮನೆ ಬಂದು ತೀರ್ಥ ಪ್ರಸಾದ ತಗೊಂಡು ಗೋಡೆಗೆ ಹೊಸ್ಬಿಟ್ಟು ಹೊರಟು ಹೋಗ್ತಾನೋ, ಒಂದು ಕೋಟೆ ಹೊಸ್ಬಿಟ್ಟು ಹೋಗ್ತಾನೋ, ಅಥವಾ ನನ್ನನ್ನೇ ನೋಡ್ಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯಾಕೃತಿಯನ್ನ ಸ್ವಲ್ಪ ಮಟ್ಟಿಗೆ ಆದ್ರೆ ಇವತ್ತು ಕೂಡ ವ್ಯಕ್ತಪಡಿಸ್ತಾನೆ ಹೇಗೆ ಅಂತ ಅವನು ಕೂಡ ಕಾದೆಯೇ ಇರ್ತಾನೆ. ನಾವು ಅವತ್ತು ಇನ್ನೂ ಜಾಸ್ತಿಯಾಗಿ ನಮ್ಮ ಮನಸ್ಸಿನಿಂದ ಎಲ್ಲ ಮನಸ್ಸಿನಿಂದ ಹೊರಗಡೆ ಏನೂ ಕಾಣಿಸೋದಿಲ್ಲ, ಹೊರಗಡೆ ಸುಮ್ಮನೆ ಇರುತ್ತೆ ಈ ಶರೀರ, ಹೊರಗಡೆ ಏನು ಕಾಣಿಸ್ಕೋಬಾರ್ದು. ಹೊರಗಡೆ ಕಾಣಿಸ್ತು ಅಂತ ಹೇಳಿದ್ರೆ ಅದೊಂದು ಅರ್ಥಶೂನ್ಯ ಆಗ್ಬಿಡುತ್ತೆ, ಅದೊಂದು ನಾಟಕ ಆಗ್ಬಿಡುತ್ತೆ. ಹೊರಗಡೆ ಕಾಣಿಸ್ತಾರೆ, ಹೊರಗಡೆಯಿಂದ ಕಲಿಸ್ಬೇಕು. ಯಾವನ್ನು ಕಲಿಸ್ಬೇಕು? ಭಾವಲಹರಿಯನ್ನ ಭಗವಂತನ ಬಳಿಗೆ ಕಲಿಸ್ಬೇಕು. ಬಂದಿದ್ದೇನೆ ನಿನ್ನ ದರ್ಶನಕ್ಕಾಗಿಯೇ ಬಂದಿದ್ದೇನೆ ಇವತ್ತು ನಾನು, ಕೊಡು ನಿನ್ನ ದರ್ಶನ ಮಾಡಿಕೊಂಡು ಹೋಗ್ತೇನೆ, ಕೃತಾರ್ಥನಾಗಿ ಹೋಗ್ತೇನೆ ನನಗೆ, ಬಂದಿದ್ದೇನೆ ದರ್ಶನ ಕೊಡು ಅಂತ ಅವನನ್ನೇ ನೋಡ್ತಾ ಇರ್ಬೇಕು. ಯಾರ ಕಣ್ಣುಗಳು ಆ ಕಣ್ಣು ಆಲಿಗಳು ಅತ್ತಿತ್ತ ಅಲೆದಾಡ್ಲೇಬಾರದು, ಅಲ್ಲೇ ಗೂಟ ಹೊಡೆದಂತೆ ನಟ್ಟಿರ್ಬೇಕದು. ಹಾಗೆ ನೋಡ್ತಾ ನೋಡ್ತಾ ನೋಡ್ತಾ ಕಣ್ಣನ್ನು ಸ್ವಲ್ಪ ಆ ಉರಿ ಹತ್ತಿ ಎರಡು ತೊಟ್ಟು ನೀರು ಬಿದ್ದು ಚಿಂತೆ ಇಲ್ಲ. ಸ್ವಾಭಾವಿಕವಾಗಿ ಅವಳು ಬಂದು ನೀರು ಬರದೇ ಇದ್ರು ಆ ಉರಿಯಿಂದಾದ್ರೂ ಒಂದು ಎರಡು ತೊಟ್ಟು ನೀರು ಬಿದ್ದರೆ ಜೀವನ ಸಾರ್ಥಕ ಆಗುತ್ತೆ. ಆ ರೀತಿಯಲ್ಲಿ ಭಕ್ತಾದಿಗಳು ದೇವಸ್ಥಾನವನ್ನ ನಿಜವಾದ ದೇವರ ಸ್ಥಾನವನ್ನಾಗಿ ಮಾಡಬಹುದು. ಭಕ್ತರ ಭಕ್ತಿಯ ಆ ಒಂದು ತೀವ್ರವಾದಂತಹ ಸ್ಪಂದನಕ್ಕೆ ಅಲ್ಲಿ ಅವನು ಪ್ರತಿಸ್ಪಂದಿಸುವಂತೆ ಮಾಡಿದಾಗ ಆ ದೇವಸ್ಥಾನ ಅಂತ ಹೇಳ್ತಕ್ಕಂತ ಅದು ಸಾರ್ಥಕ ಆಗ್ಬಿಡುತ್ತೆ. ಶ್ರೀರಾಮಕೃಷ್ಣರು ಆ ದಕ್ಷಿಣೇಶ್ವರ ಕಾಳಿಕಾ ದೇವಿಯ ದೇವಸ್ಥಾನದವರೆಗೆ ಅರ್ಚಕರಾಗಿ ಪ್ರವೇಶ ಆಗುವವರೆಗೆ ಪೂಜೆ ನಡೀತಾ ಇತ್ತು, ಎಲ್ಲ ನಡೀತಾ ಇತ್ತು. ಎಲ್ಲ ಇತರ ದೇವಸ್ಥಾನಗಳಲ್ಲಿ ಹೇಗೆ ನಡೀತಾ ಇತ್ತು ಹಾಗೆ ನಡೀತಾ ಇತ್ತು. ಕೊನೆಗೆ ಕಾರಣಾಂತರಗಳಿಂದ ನಮ್ಮ ಗದಾಧರ ರಾಮಕೃಷ್ಣ ಹಿಂದಿನ ಹೆಸರು ಗದಾಧರ ಅರ್ಚಕನಾಗಿ ಪ್ರವೇಶ ಮಾಡಬೇಕಾಯಿತು. ಗದಾಧರ ಸಾಮಾನ್ಯವಾದ ಅರ್ಚಕನಲ್ಲ ಅಂತದನ್ನ ನೀವು ಆಗಲೇ ಕಂಡಿದ್ದೀರಿ. ಯುಗಾವತಾರ ಶ್ರೀರಾಮಕೃಷ್ಣ ಅಂತ ಗ್ರಂಥದಲ್ಲಿ ದೇವರು ಅಲ್ಲಿ ಇರುವುದೇ ಹೌದಾದ್ರೆ ನಾನು ನೋಡಬೇಕು ಅಂತ ಹೇಳ್ತಕ್ಕಂಥ ಈ ಛಲದಿಂದ ಅವರು ಪೂಜೆ ಮಾಡ್ತಕ್ಕಂಥವ್ರು. ಸುಮ್ಮ ಸುಮ್ಮನೆ ಗಂಟೆ ಬಾಚಿ ಮಾಡಬೇಕಾದಷ್ಟನ್ನು ಮಾಡಿ ಇತ್ತ ಕಡೆಗೆ ಬಂದು ಇಸ್ಪೀಟ್ ಆಡ್ತಾ ಕುತ್ಕೊಳ್ತಕ್ಕಂಥ ಇತರ ಪೂಜಾರಿಗಳಂತೆ ಅಲ್ಲ, ಕಾಣಲೇಬೇಕು ನಾನು ಪೂಜೆ ಪ್ರಾರ್ಥನೆ ಜಪ ಧ್ಯಾನ ಇನ್ನು ಯಾವ್ಯಾವ ಬಗೆಯ ಸಾಧನೆ ಇದೆಯೋ ಅವಳನ್ನು ಕಾಣೋದಕ್ಕಾಗಿ ಅದೆಲ್ಲವನ್ನು ಕೂಡ ಮಾಡ್ತಾ ಮಾಡ್ತಾ ಮಾಡ್ತಾ ದೇವಿಯಲ್ಲಿ ಜಾಗೃತರಾಗಿಯೇ ಬಿಟ್ಲು ಒಂದು ದಿನ ಸಾಕ್ಷಾತ್ಕಾರ ಆಗೇ ಬಿಟ್ಟು ಆಮೇಲೆ ಏನಾಯ್ತು ಪ್ರೇಮ ಪೂಜೆ ಪರಾಭಕ್ತಿಯಿಂದ ಕೂಡಿದಂತಹ ಪ್ರೇಮಪೂರ್ವಕವಾದಂತಹ ಪೂಜೆ. ವೈಧಿ ಪೂಜೆ ಅಲ್ಲ, ವೈಧಿ ಪೂಜೆ ಅಂದ್ರೆ ಇಂತಿಷ್ಟು ಹೂಗಳನ್ನು ಹಾಕಬೇಕು ಹಾಕದ, ಇಂತಿಷ್ಟು ಜಪ ಮಾಡಬೇಕು ಮಾಡ್ದ, ಇಂತಿಷ್ಟು ನೀರನ್ನ ಅಭಿಷೇಕ ಸುರಿಬೇಕು ಸುರಿದ, ಇಂತಿಷ್ಟು ಬಗೆಯ ನೈವೇದ್ಯ ಮಾಡಬೇಕು ಪರಿಕರಗಳಿಂದ ಮಾಡ, ಬಾಗಿಲು ಹಾಕೊಂಡು ಬಂದ್ಬಿಟ್ಟು ನಮಸ್ಕಾರ ಹತ್ತು ನಮಸ್ಕಾರ ಹಾಕಬೇಕು ಹಾಕದ, ಅದು ವೈದಿ ಪೂಜೆ. ಇದು ಭಾವದಿಂದ ಕೂಡಿದಂತಹ ಪ್ರೇಮ ಭಕ್ತಿಯಿಂದ ಕೂಡಿದಂತಹ ಪೂಜೆ. ಈ ಪೂಜೆ ಬಾಕಿ ಉಳಿದಂತಹ ಪೂಜಾರಿಗಳಿಗೆ ಅರ್ಚಕರಿಗೆ ಹುಚ್ಚು ಪೂಜೆ ಅಂತ ಕಂಡು ಬಂತು. ಅವರೆಲ್ಲ ಮಥುರಾನಾದ ವಿಶ್ವಾಸನಿಗೆ ಆ ದೇವಸ್ಥಾನದ ಪಾರ್ವತಿಗಾರನಾದಂತಹ ಮಥುರಾನಾದ ವಿಶ್ವಾಸನಿಗೆ ಚಾಡಿ ಚುಚ್ಚಿದ್ರು, ನೋಡಿ ಹುಚ್ಚು ಪೂಜಾರಿ ಹುಚ್ಚು ಹುಚ್ಚಾಗಿ ಆಡ್ತಾ ಇದ್ದಾನೆ, ಇದರಿಂದಾಗಿ ದೇವಿ ಕುಪಿತಲಾಗಿ ಏನಾದರೂ ಅನಾಹುತ ಆದರೆ ಆಮೇಲೆ ನಮ್ಮನ್ನು ಕೇಳಬೇಡಿ. ಮಥುರಾನಾದ ವಿಶ್ವಾಸ ತಾನೇ ಸ್ವತಃ ಬಂದ, ಬಂದಾಗ ನಡೀತಾ ಇತ್ತು ಪೂಜೆ. ಶ್ರೀರಾಮಕೃಷ್ಣ ತನ್ನ ತಲೆಯ ಮೇಲೆ ಹೂವನ್ನು ಹಾಕೊಡ್ತಾ ಇದ್ದಾರೆ, ಮೊದಲು ತಾವು ತಿಂದು ಆಮೇಲೆ ದೇವಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ. ಒಂದು ಬೆಕ್ಕು ಬಂದಿದ್ರೆ ಆ ಬೆಕ್ಕಿಗೂ ಕೂಡ ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು ಮಥುರಾನಾದ ವಿಶ್ವಾಸ ನೋಡಿದ ಆ ಕಾರ್ಯಗಳೇನೋ ವಿಚಿತ್ರವಾಗಿ ಕಂಡವು. ಆ ಕಾರ್ಯದ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣ ಭಾವವನ್ನು ಕಂಡ ಆತ. ಒಂದು ಮಾತನ್ನ ಹೋಗಿ ರಾಣಿ ರಾಸಮಣಿ ಹತ್ರ ಹೇಳ್ತಾನೆ ಆತ. ಮತ್ತೆ ಇವನು ಅಳಿಯ ಸೋದರ ಅಳಿಯ ಅಲ್ಲ, ಹೆಣ್ಕೊಟ್ಟ ಅಳಿಯ ಮಗಳ ಗಂಡ ಹೇಳ್ತಾನೆ. ಅತ್ತೆ, ನಾವು ದೇವಸ್ಥಾನ ಕಟ್ಟಿದ್ದ ಸಾರ್ಥಕ ಆಯ್ತು, ಜಗನ್ಮಾತೆ ಜಾಗೃತರಾಗಿದ್ದಾಳೆ. ಇದು ಅದ್ಭುತವಾದಂತಹ ಒಂದು ಮಾತು. ದೇವರನ್ನ ಜಾಗೃತಗೊಳಿಸಬೇಕು ನಾವು ನಮ್ಮ ಪ್ರಾರ್ಥನೆಯಿಂದ ಪೂಜೆಯಿಂದ. ಗಂಡ ಯೋಗದಲ್ಲಿ ಜನಿಸಿದಂತ ಶಿಶು ತಿನ್ನುವುದಂತೆ ತಾಯ, ನಾನು ಅಂತ ಶಿಶು ನಿನ್ನ ನೂಗುವೆನು ತೆರೆದು ನನ್ನ ಬಾಯ ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಶ್ರೀರಾಮಕೃಷ್ಣ ನಿಮ್ಗೆ ಹೇಳ್ಕೊಡ್ತಾರೆ. ಬಗೆ ಬಗೆಯಾಗಿ ನಾವು ಪ್ರಾರ್ಥನೆ ಮಾಡಬಹುದು. ತೇಜಸ್ಸಿನಿಂದ, ಓಜಸ್ಸಿನಿಂದ, ಬಲದಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಹತ್ತು ಕರೆಯುವಲ್ಲೂ ಕೂಡ ಶಕ್ತಿ ಇರಬೇಕು. ಒಳಕ್ಕೂ ಶಕ್ತಿ ಇಲ್ಲ, ಹೋ ಅಂತ ಹೇಳ್ಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಉಸುರು ಕಟ್ಟಿ ಹೇಳ್ತದಲ್ಲ ಕೆಲವು ಮಕ್ಕಳು, ಆಗ ತಾಯಿ ಏನ್ ಮಾಡ್ತಾರಂತೆ, ಒಲೆಯ ಮೇಲೆ ಹಾಲಿನ ತಪ್ಪಲೆ ಇದ್ರೆ ತಕ್ಷಣ ಅದನ್ನು ಕೆಳಗೆ ಇಳಿಸ್ಬಿಟ್ಟು ಓಡ್ ಬಂದ್ಬಿಟ್ಟು ಮಗು ನೆನೆಸ್ಕೊಟ್ಟು ಸಮಾಧಾನ ಬಿಡುತ್ತಾರಂತೆ. ಓಡ್ ಬರ್ತಾರಂತೆ ಭಗವಂತ, ಓಡಿ ಬರುವಂತೆ ನಮ್ಮ ಆ ಒಂದು ವ್ಯಾಕುಲ ಪೂರ್ಣವಾದಂತಹ ಪ್ರಾರ್ಥನೆ ಇರಬೇಕು. ಅದು ಒಂದೇ ಸಲಕ್ಕೆ ಬೆಳೆಸ್ಕೊಳ್ಬಾರ್ದು ಅಂತ ಎಚ್ಚರಿಕೆ ಮಾತು ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ. ಶಕ್ತಿಯನ್ನು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಆ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ವ್ಯಾಕುಲತೆಯಿಂದ ಕರಿಬೇಕು. ಇಂತಹ ಪ್ರಾರ್ಥನೆ ಮಾಡಬೇಕು, ದೊರೀತಾನೆ, ಅದರಲ್ಲಿ ಸಂಶಯವಿಲ್ಲ. ನಮ್ಮ ಜೀವನವನ್ನು ಸಾಧನಾಮಯವನ್ನಾಗಿ ಮಾಡ್ಕೋಬೇಕು. ಅವರಿವರ ಮಾತನ್ನ ಕೇಳಿ ಅಲ್ಲೇನಾಯ್ತು ಇಲ್ಲೇನಾಯ್ತು 24 ಸುತ್ತಿ ಸಮಾಚಾರಗಳನ್ನು ಸಂಗ್ರಹಿಸಿಕೊಂಡಿರತಕ್ಕಂತಹ ಮನಸ್ಸಿನಲ್ಲಿ ಭಗವಂತನ ಕುರಿತಾದ ವ್ಯಾಕುಲತೆಗೆ ಅವಕಾಶ ಎಲ್ಲಿ? ನ್ಯೂಸ್ ಪೇಪರ್ನಲ್ಲಿ ಬರ್ತಕ್ಕಂತಹ ಸುಳ್ಳು ಸುಳ್ಳು ವರ್ತಮಾನಗಳನ್ನು ಓದಿ ಓದಿ ಓದಿ ಓದಿ ಅದೇ ಪಾರಾಯಣ ಆಗಿಬಿಟ್ರೆ. ಪರಚಿಂತೆ ಯಮಗೆ ಏಕೆ, ಬ್ರಹ್ಮಯ ಚಿಂತೆ ಯಮಗೆ ಸಾಲದೆ, ನಮ್ಮ ಕೂಡಲ ಸಂಗಮ ದೇವನು ಒಲಿವನೋ ಒಲಿಯನೋ ಎಂಬ ಚಿಂತೆ ಆಗಲೂ ಉಂಟು, ಪದೆಯಲೂ ಉಂಟು. ಪರಚಿಂತೆ ಯಮಗೆ ಏಕೆ? ಈ ಬಗೆಯಿಂದ ನಮ್ಮ ಭಾವನೆಯಿಂದ ಭಗವಂತನ ಕಡೆಗೆ ಹರಿಸಬೇಕು. ಇದು ದೊಡ್ಡ ಪ್ರಾರ್ಥನೆ, ಇದು ಬಹಳ ದೊಡ್ಡ ಪ್ರಾರ್ಥನೆ. ಆಗ ಮಾತ್ರವೇ ಶ್ರೀರಾಮಕೃಷ್ಣರು ಹೇಳಿದಂತೆ ಭಗವಂತ ದೊರೆಯುವುದು ಸತ್ಯ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ ಮಾತು ಕೂಡ ಸತ್ಯ. ಶ್ರೀರಾಮಕೃಷ್ಣ ಆ ಅಹಂಕಾರದ ಕುರಿತಾಗಿ ಮತ್ತೆ ಮುಂದುವರಿಸ್ತಾ ಹೇಳ್ತಾರೆ. ಒಂದು ಗಡುವಿನ ತುಂಡು ತೆಗೆದುಕೊಂಡು ನೀರಿನ ಮೇಲೆ ಕೆರೆ ಎಳೆದೆ ಅಂತ ಇಟ್ಕೋ. ನೀರು ಇಬ್ಬಾಗವಾದ ಹಾಗೆ ಕಾಣುತ್ತದೆ, ಆದರೆ ಆ ಕೆರೆ ಹೆಚ್ಚು ಕಾಲ ನಿಲ್ಲದು. ದಾಸ ಅಹಂ, ಭಕ್ತ ಅಹಂ, ಬಾಲಕ ಅಹಂ, ಇವು ಅಹಂನ ಕೆರೆ ಮಾತ್ರ. ಭಕ್ತರಿಗೂ ಕೂಡ ಅಹಂಕಾರ ಇರುತ್ತೆ. ಯಾವ ತರ ಅಹಂಕಾರ ಅದು? ನೀರಿನ ಮೇಲೆ ಕೆರೆ ಎಳೆದಂತಹ ಅಹಂಕಾರ. ಯಾವ ಗಳು ಇದೆಯೋ ಅಹಂಕಾರದ ಗಳು ಅಲ್ಲೇ ಇದ್ರೆ ಆ ನೀರು ಬೇರೆ, ಈ ನೀರು ಬೇರೆ ಆಗುತ್ತೆ. ಆ ಗಳುವಿನಿಂದ ಒಂದು ಕೆರೆ ಎಲ್ಲ ಈ ಕಡೆ ಬಂತು ಅಂತಂದ್ರೆ ಆ ನೀರು ಮತ್ತೆ ಮುಚ್ಚಿಕೊಳ್ತದೆ. ನೀರಿನ ಮೇಲೆ ಇರ್ತಕ್ಕಂತಹ ಕೆರೆ ಅದೊಂದು ಭಯಂಕರವಾದೇನಲ್ಲ, ಅದು ವಿಭಜಿಸುವಂತಹದ್ದೇನಲ್ಲ, ಮತ್ತೆ ಅದು ಒಂದಾಗಿರ್ತದೆ. ಅದರಿಂದ ಅಪಾಯವಿಲ್ಲ. ವಿಜಯಕೃಷ್ಣ ಗೋಸ್ವಾಮಿ ಆಗ ಹೇಳ್ತಾನೆ, ಮಹಾಶಯರೇ, ನೀವು ಕೆಟ್ಟ ಅವನನ್ನು ತ್ಯಜಿಸುವಂತೆ ಬೋಧನೆ ಮಾಡ್ತಾ ಇದ್ದೀರಿ. ದಾಸ ಅಹಂನಿಂದ ಕೆರಕೇನು ಆಗುವುದಿಲ್ಲ ತಾನೇ? ಅದನ್ನು ಖಾತ್ರಿ ಪಡಿಸ್ಕೊತಾ ಇದ್ದಾರೆ ಶ್ರೀರಾಮಕೃಷ್ಣ. ಹೇಳ್ತಾ ಇದ್ದಾರೆ, ಹೌದು, ದಾಸ ಅಹಂ ಅಂದ್ರೆ ನಾನು ಭಗವಂತನ ದಾಸ, ನಾನು ಆತನ ಭಕ್ತ ಅಂತನ್ನುವ ಭಾವ. ಇದು ಕೆಡಕಾತೆಯನ್ನಲ್ಲ. ಅದಕ್ಕೆ ಬದಲು ಈ ಬಗೆಯ ದಾಸ ಅಹಂ ಹೇಳ್ತಕ್ಕಂಥದ್ದು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ನಾನು ಭಗವಂತನ ದಾಸ, ನಾನು ಭಗವಂತನ ಮಗು, ನಾನು ಶ್ರೀಮಾತೆ ಶಾರದಾದೇವಿ ಪ್ರಾರ್ಥನೆ ಮಾಡಿಕೊಂಡದುಂಟು. ಅಮ್ಮ ನೋಡು, ನಿನ್ನ ನಾನು ಅಮ್ಮ ಅಂತ ಕರ್ಕೊಂಡಿದ್ದೀನಿ, ಕರೀತಾ ಇದ್ದೀನಿ. ನೀನು ನನ್ನ ತಾಯಿ ಆಗ್ಬೇಕು, ತಾಯಿ ಅಂತ ನೀನು ವರ್ತಿಸ್ಬೇಕು. ತಾಯಿ ಹೇಗೆ ಮಗು ನೋಡ್ಕೊಳ್ಬೇಕೋ ಆ ರೀತಿ ನೋಡ್ಕೊಳ್ಬೇಕು ನೀನು. ನಾನು ಅಮ್ಮ ಅಂತ ಕರೆದಾಯ್ತು, ನನ್ನ ಜವಾಬ್ದಾರಿ ಆಗೋಯ್ತು. ಈಗ ನಿನ್ ಜವಾಬ್ದಾರಿ, ನೀನ್ ಅಮ್ಮ ಆಗ್ಬೇಕು. ಈಗ ನಾ ಸವಾಲ್ ಹಾಕ್ಬೇಕು ದೇವರ ಜೊತೆ. ಆಗ ಆ ದೇವರು ಅವನ ಕರ್ತವ್ಯ ಇದೆ ನೋಡಿ, ಅದು ನಾನು ಮಾಡ್ತಾನೆ. ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಕೇಳಿದಾಗ ಆ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾನೆ, ಒಳ್ಳೆಯದು, ಯಾರ ಅಹಂ ದಾಸ ಅಹಂ ಆಗಿರ್ತದೋ ಅವರ ಕಾಮಕ್ರೋಧಾದಿಗಳ ಸಮಾಚಾರ ಏನು ನೋಡಿದ್ರ? ಅವನು ಒಬ್ಬ ಗೃಹಸ್ಥ ಭಕ್ತ, ಆದ್ರಿಂದ ತಕ್ಕಳ ಅವರಿಗೆ ಆ ಕಾಮಕ್ರೋಧಗಳ ನೆನಪಾಗುತ್ತೆ. ಒಂದು ಸಂಸಾರ ಇರುತ್ತೆ, ಅಲ್ಲಿ ಕಾಮಕ್ರೋಧ ಎಲ್ಲ ಇರುತ್ತೆ. ಈಗ ನಾನೇನೋ ಭಗವಂತನ ದಾಸ ಅಂತ ಅನುಭವದಿಂದ ಇರ್ತೇನೆ ನಿಜ, ಆದ್ರೆ ಈ ಕಾಮಕ್ರೋಧ ಅಂತ ಇರ್ತಕ್ಕಂಥ ಅದನ್ನು ಸ್ವಲ್ಪ ಇರುತ್ತಲ್ಲ, ಇದ್ರ ಬಗ್ಗೆ ಏನ್ ಸಮಾಚಾರ, ಇದ್ರ ಸಮಾಚಾರ ಏನು? ಶ್ರೀರಾಮಕೃಷ್ಣ ಹೇಳ್ತಾರೆ, ಮನುಷ್ಯನಿಗೆ ನಿಜವಾಗಿ ಆ ಭಾವ ಬಂದಿರುವುದಾದ್ರೆ, ಯಾವುದು ನಾನು ದಾಸ ಅಂತನ್ನುವ ಭಾವ ಬಂದಿರುವುದಾದ್ರೆ, ಭಗವಂತನ ಸಾಕ್ಷಾತ್ಕಾರ ಬಂದಿರುವುದಾದ್ರೆ, ಆತನಲ್ಲಿ ಕಾಮಕ್ರೋಧಾದಿಗಳ ಕೇವಲ ಸೋಗು ಮಾತ್ರ ಉಳಿದುಕೊಂಡಿರುತ್ತದೆ. ದಾಸ ಅಹಂ ಅಂತ ಇರತಕ್ಕಂತಹ ಭಾವ ನಿಜವಾಗಿ ಆಗಿ ಉದ್ಭವಿಸಿರುತ್ತದೋ ಅವರಲ್ಲಿರತಕ್ಕಂತಹ ಕಾಮಕ್ರೋಧಗಳು ಕೇವಲ ಸೋಗಿನ ಕಾಮಕ್ರೋಧಗಳಿಗಿನ ನಿಜವಾದ ಕಾಮಕ್ರೋಧಗಳೆಲ್ಲ ಅವರಿಂದ ಅಪಾಯವಿಲ್ಲ ಅಂತ ಬಳಿಕ ಹೇಳ್ತಾರೆ. ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಆತನಲ್ಲಿ ದಾಸ ಅಹಂ ಅಥವಾ ಭಕ್ತ ಅಹಂ ಒಳಿದುಕೊಂಡ್ರೆ ಆತ ಯಾರಿಗೂ ಕೇಡನ್ನು ತರಲಾರ. ಕತ್ತಿ ಸ್ಪರ್ಶಮಣಿಯನ್ನು ಮುಟ್ಟಿದ ನಂತರ ಛಿನ್ನವಾಗಿ ಬಿಡುತ್ತದೆ, ಕತ್ತಿಯ ಆಕಾರವೇನೋ ಹಾಗೆಯೇ ಉಳಿದುಕೊಳ್ಳುತ್ತದೆ, ಆದರೆ ಅದು ಯಾವುದನ್ನೋ ಕತ್ತರಿಸಲಾರದು. ಚಿನ್ನದ ಕತ್ತಿ ಇದೆಯಲ್ಲ, ಅದು ಕತ್ತಿಯ ಆಕಾರದಿಂದ ಏನೋ ಇರ್ತದೆ, ಆದ್ರಿಂದ ಅದನ್ನು ಯಾವುದನ್ನು ಆದ್ರೆ ಅದನ್ನು ಯಾವುದನ್ನು ಏನನ್ನು ಕತ್ತರಿಸೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಶಕ್ತಿ ಇರೋದಿಲ್ಲ ಅದಕ್ಕೆ. ಹಾಗೇನೇ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ದಾಸ ಅಹಮ್ಮನ್ನು ಇಟ್ಕೊಂಡ್ರೆ, ದಾಸ ಅಹಮ್ಮನ್ನು ಇಟ್ಕೊಳ್ಳೋದ್ರ ಮೂಲಕ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಈ ಒಂದು ಕಾಮಕ್ರೋಧಾದಿಗಳಿಂದ ಯಾವ ತರದ ತೊಂದರೆಯೂ ಇಲ್ಲ, ಅಹಂಕಾರದಿಂದ ಯಾವ ತರದ ತೊಂದರೆಯೂ ಇಲ್ಲ ಅಂತನೊಂದನ್ನ ಮುಂದೆ ವಿವರಿಸ್ತಾರೆ. ತೆಂಗಿನ ಮರದ ಮಟ್ಟೆ ಒಣಗಿ ಕೆಳಗೆ ಬಿದ್ದು ಹೋಯಿತು ಅಂದ್ರೆ ಅದು ಒಂದು ಗುರುತನ್ನು ಬಿಡ್ತದೆ. ಆ ಗುರುತು ಹೇಳ್ತದೆ, ಒಮ್ಮೆ ಅಲ್ಲಿ ಒಂದು ಮಟ್ಟೆ ಇತ್ತು ಅಂತ. ಅದೇ ರೀತಿಯಾಗಿ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಅವರ ಅಹಂನ ಗುರುತು ಮಾತ್ರ ನಿಲ್ಲುತ್ತದೆ, ಕಾಮಕ್ರೋಧಾದಿಗಳ ಆಕಾರ ಮಾತ್ರ ಇರುತ್ತದೆ, ಆತ ಮಗುವಿನಂತಾಗಿ ಬಿಡ್ತಾನೆ. ಮಗುವಿಗೆ ಸತ್ವರಜಸ್ತಮೋ ಗುಣಗಳ ಸ್ಪರ್ಶ ಸ್ವಲ್ಪವೂ ಇಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಆಸಕ್ತಿ ಉಂಟಾಗೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಸಾಕು ಅದರ ಮೇಲೆ ನಿರಾಸಕ್ತಿ ಉಂಟಾಗೋದಕ್ಕೆ ಕೂಡ. ಅದಕ್ಕೆ ಅರ್ಧಾಣೆ ಗೊಂಬೆ ಕೊಟ್ಟು 5 ರೂಪಾಯಿನ ಪಂಚೆ ಅದರಿಂದ ಕಸಿದುಕೊಂಡ್ಬಿಡಬಹುದು. ಮೊದಲೇನೋ ಅದು ಬಹಳ ಆಸಕ್ತಿಯಿಂದ ಹೇಳ್ತದೆ, ಓಹೋ ನಾನು ಕೊಡೋದಿಲ್ಲ, ಇದು ನನಗೆ ನಮ್ಮ ಅಪ್ಪ ತಂದು ಕೊಟ್ಟಿದ್ದು ಅಂತ. ಮಗುವಿನ ಕಣ್ಣಿಗೆ ಎಲ್ಲರೂ ಒಂದೇ, ಇವನು ದೊಡ್ಡವನು ಅವನು ಚಿಕ್ಕವನು ಅಂತನೋ ಭೇದ ಭಾವನೆ ಇಲ್ಲ. ಅದಕ್ಕಾಗಿ ಜಾತಿ ಮತದ ಸಮಾಚಾರ ಅದು ತಲೆಗೆ ಹತ್ತದು. ತಾಯಿ ಏನಾದರೂ ಒಬ್ಬನನ್ನು ತೋರಿಸಿ ಇವನು ನಿನ್ನ ಅಣ್ಣ ಅಂತ ಹೇಳಿಬಿಟ್ರೆ ಆತ ಕಮ್ಮಾರ ಜಾತಿಯವನಾಗಿದ್ದರೂ ಸರಿಯೇ ಆತನ ಎಲೆಯಲ್ಲಿಯೇ ಕುಳಿತು ಊಟ ಮಾಡಿಬಿಡ್ತದೆ. ಮಗುವಿನಲ್ಲಿ ದ್ವೇಷ ಅಂತನ್ನೋದು ಇಲ್ಲವೇ ಇಲ್ಲ. ಶುಚಿ ಅಶುಚಿಯ ಬೋಧಿಯೇ ಅದಕ್ಕಿಲ್ಲ. ಬಯರ್ದೇಶಕ್ಕೆ ಹೋಗಿ ಕೈಗೆ ಮೃತ್ತಿಗೆ ಹಚ್ಚುವ ಬಾಧೆ ಇಲ್ಲ ಅದಕ್ಕೆ ಅಂತನ್ನುವ ಈ ಮಾತುಗಳನ್ನೆಲ್ಲ ಹೇಳ್ತಾರೆ. ಮಗುವಿನ ಉದಾಹರಣೆ ಕೊಟ್ಟಿರ್ತಾರೆ. ಸ್ವಯಂ ಶ್ರೀರಾಮಕೃಷ್ಣ ಕೂಡ ಮಗುವಿನ ಉಪಾಧಿಯಲ್ಲಿತ್ತು. ಶುಚಿ ಅಶುಚಿಯ ಬೋಧಿಯೇ ಇರುವುದಿಲ್ಲ, ಯಾವುದು ಆಚಾರ ಯಾವುದು ವಿಚಾರ ಅಂತಕ್ಕಂಥ ಬೋಧಿಯೇ ಇರುವುದಿಲ್ಲ, ಮಕ್ಕಳಂತೆ ಎಲ್ಲರೊಂದಿಗೆ ಒಂದಾಗಿ ಇರ್ತಾರೆ ಅಂತ ಹೇಳಿ ಹಿಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.